ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಬಿಟಿ ಹತ್ತಿಯಲ್ಲಿ ಬೀಜದ ಆಯ್ಕೆ ಮತ್ತು ರೈತ ಬಾಂಧವರು ಉತ್ತಮ ಇಳುವರಿಯನ್ನು ಪಡ್ಕೋಬೇಕಪ್ಪ ಅಂತಂದರೆ ಏನು ನಿರ್ವಹಣಾ ಕ್ರಮಗಳನ್ನು ಕೈಗೊಳ್ಬೇಕು ಎಂಬಂಥ ವಿಷಯದ ಕುರಿತು ನೇರ ಫೋನಿನ ಕಾರ್ಯಕ್ರಮವಿದೆ. ಕಾರ್ಯಕ್ರಮದಲ್ಲಿ ರೈತ ಬಾಂಧವರಿಗೆ ಮಾಹಿತಿ ನೀಡಲಿಕ್ಕೆ, ರೈತರ ಪ್ರಶ್ನೆಗಳಿಗೆ ಅನುಮಾನಗಳಿಗೆ ಪರಿಹರಿಸಲಿಕ್ಕೆ ನಮ್ಮ ಆಕಾಶವಾಣಿ ಸ್ಟುಡಿಯೋದಲ್ಲಿ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ತಳಿವರ್ಧಕರಾದ ಡಾಕ್ಟರ್ ಜಯಪ್ರಕಾಶ್ ನಡುಗುಂದಿ, ಹಾಗೆಯೇ ಕೀಟ ತಜ್ಞರಾದ ಡಾಕ್ಟರ್ ಎಸ್ ಜಿ ಹಂಚಿನಾಳ್, ಹಾಗೆಯೇ ಬೇಸಾಯ ತಜ್ಞರಾದ ಡಾಕ್ಟರ್ ಅಜಯ್ ಕುಮಾರ್ ಅವರುಗಳು ಭಾಗವಹಿಸಿ ರೈತರ ಪ್ರಶ್ನೆಗಳಿಗೆ ಉತ್ತರಿಸುತ್ತಾ ಹಾಗೆಯೇ ಮಾಹಿತಿಯನ್ನು ನೀಡಲಿದ್ದಾರೆ. ರೈತ ಬಾಂಧವರು, ನಿಮ್ಮ ಪ್ರಶ್ನೆಗಳಿಗೆ, ಅನುಮಾನಗಳಿಗೆ, ನಿರ್ವಹಣಾ ಕ್ರಮಗಳ ಕುರಿತು ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೆ ಮತ್ತೊಂದು ಸಲ ನಮ್ಮ ಆಕಾಶವಾಣಿ ದೂರವಾಣಿ ಸಂಖ್ಯೆ ಹೇಳ್ತೀನಿ. 9444781322, ಹಾಗೆಯೇ ಇನ್ನೊಂದು ಸ್ಥಿರ ದೂರವಾಣಿ ಸಂಖ್ಯೆ ಹೀಗಿದೆ 2233365, ಎಸ್ಟಿಡಿ ಕೋಡ್ ಸಂಖ್ಯೆ 08532. ಈ ಸಂಖ್ಯೆಗೆ ಕರೆ ಮಾಡಿ ರೈತ ಬಾಂಧವರು ಮಾಹಿತಿಯನ್ನು ಪಡೆದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬಹುದು. ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಮೂರು ತಜ್ಞರಿಗೆ, ಕೇಳುಗ ಸಮಸ್ತ ರೈತ ಬಾಂಧವರ ಪರವಾಗಿ, ಹಾಗೆಯೇ ಆಕಾಶವಾಣಿ ಪರವಾಗಿ ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ, ಹಾಗೆಯೇ ನಮಸ್ಕಾರ. ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಸರ್, ಈಗ ಮುಂಗಾರು ಪೂರ್ವ ಮಳೆ ಬಿದ್ದಿದೆ. ರೈತ ಬಾಂಧವರು ಕಳೆದ ವರ್ಷ ಹತ್ತಿಯಲ್ಲಿ ಸಾಕಷ್ಟು ಉತ್ತಮ ಇಳುವರಿಯನ್ನು ಪಡೆದುಕೊಂಡ್ರು, ಜೊತೆಗೆ ಉತ್ತಮ ರೇಟು ಕೂಡ ಬಂತು. ರೈತ ಬಾಂಧವರು ಒಳ್ಳೆಯ ಇಳುವರಿಯನ್ನು ಪಡೆದ್ರ ಜೊತೆಗೆ ಮುಂಜಾಗ್ರತಾ ಕ್ರಮ ಆಗಿರ್ಬೋದು, ಒಳ್ಳೆ ರೇಟ್ ಆಗಿರ್ಬೋದು ಪಡೆದುಕೊಂಡು ಹತ್ತಿ ಕಡೆ ಈ ಸಲ ಜಾಸ್ತಿ ಮುಖ ಮಾಡುವಂಥ ಒಂದು ಸಾಧ್ಯತೆಗಳು ಇದ್ದಾವೆ. ಮುಖ್ಯವಾಗಿ ಅಜಯ್ ಕುಮಾರ್ ಅವರೇ, ಈಗ ಒಂದು ಮುಂಗಾರು ಪೂರ್ವ ಮಳೆ ಆಗಿದೆ, ರೈತ ಬಾಂಧವರು ಅಲ್ಲಲ್ಲಿ ಈಗಾಗಲೇ ಹತ್ತಿಯನ್ನು ಬಿತ್ತು ಬಿಟ್ಟಿದ್ದಾರೆ, 2-3 ಎಲೆಗಳಿರುವಂಥ ಒಂದು ನೀರಿರುವಂಥ ರೈತ ಬಾಂಧವರು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದಾರೆ, ಇದು ಬೇಸಾಯ ಶಾಸ್ತ್ರಕ್ಕೆ ಬಂದಾಗ ಇದು ಬಿತ್ತನೆ ಕಾಳನ್ನು ಇಡಲಿಕ್ಕೆ ಸುಸಮಯನ ಹೇಗೆ, ರೈತ ಬಾಂಧವರು ಏನಾದರೂ ಅವಸರ ಮಾಡಿದ್ದಾರೆ ಹೇಗೆ? ನಮ್ಮ ಪ್ರಕಾರ ಇದು ಸ್ವಲ್ಪ ಅವಸರನೇ. ಆದರೆ ಅವರು ನೀರಾವರಿ ಸೌಲಭ್ಯ ಇರತಕ್ಕಂಥ ರೈತರು ಸ್ವಲ್ಪ ಮಟ್ಟಿಗೆ ಅದನ್ನು ನಿರ್ವಹಣೆ ಮಾಡ್ಕೋಬಹುದು. ಆದರೆ ಈ ಮಳೆಯಾಶ್ರಿತ ಪ್ರದೇಶಕ್ಕೆ ಇಟ್ಟಾಗ ನಮ್ಮ ಈ ರಾಯಚೂರು ಭಾಗದಲ್ಲಿ ಸ್ವಲ್ಪ ಜೂನ್ ತಿಂಗಳಲ್ಲಿ ಮಳೆ ಸ್ವಲ್ಪ ಗ್ಯಾಪ್ ಕೊಡೋದು ಜಾಸ್ತಿ ಇದೆ. ಸೊ ಹಂಗಾಗಿ ಮಳೆಯಾಶ್ರಿತ ರೈತರು ಸ್ವಲ್ಪ ರಿಸ್ಕ್ ತಗೊಂಡಿದ್ದಾರೆ ಅನಿಸುತ್ತೆ. ಯಾಕಂತಂದರೆ ಮುಂದಿನ ಒಂದು ಮಳೆ ಆಗಲಿಲ್ಲಪ್ಪ ಅಂತಂದರೆ ಹೆಚ್ಚಾಗ್ತದೆ, ಆದ್ದರಿಂದ ಸ್ವಲ್ಪ ರಿಸ್ಕ್ ತಗೊಂಡಿದ್ದಾರೆ ಅನಿಸುತ್ತೆ. ಆದರೆ ನೀರಾವರಿ ಪ್ರದೇಶದಲ್ಲಿ ರೈತರು ನಿರ್ವಹಣೆ ಮಾಡ್ಕೋಬಹುದು ಸ್ವಲ್ಪ ನೀರು ಕೊಟ್ಟು. ಜಯಪ್ರಕಾಶ್ ನುಡುಕೊಂಡಿ ಸರ್ ಅವರೇ, ನನಗನ್ಸುತ್ತೆ ಈಗ ರಾಯಚೂರು ಭಾಗದಲ್ಲಿ ನೋಡಿದರೆ 60-70% ಮಳೆಯಾಶ್ರಿತ ಒಂದು ಹತ್ತಿ ಬೇಸಾಯದ ಹತ್ತಿ ಬೆಳೀತಾರೆ. ಸರ್ ನಮಸ್ತೆ. ಸರ್ ನಮಸ್ತೆ, ಹೇಳಿ, ಎಲ್ಲಿಂದ ಕರೆ ಮಾಡ್ತಿದ್ರೆ? ತಮ್ಮ ಹೆಸರು? ಸರ್ ನಾವು ಡಾಕ್ಟರ್ ಕೂಡ ಮಾತಾಡಬೇಕಾಗಿತ್ತಲ್ಲ, ಹತ್ತಿ ತಳಿ ಇಳುವರಿ ಬಗ್ಗೆ ಯಾವ ಬೀಜ ಬೇರೆ ಬೇರೆ ಮಾಡಬೇಕಾ ಯಾವ ಬೀಜ. ತಮ್ಮ ಹೆಸರು ಹೇಳಿ ಸರ್, ತಮ್ಮೂರು ಮಾತಾಡಬೇಕು. ತಮ್ಮೂರು ಯಾವ ಊರು ಅಂತ ಹೇಳಿ ಸರ್. ನನ್ನ ಹೆಸರು ಲಕ್ಕಪ್ಪಗೌಡ, ಚಿಂಚೋಡಿ ತೋಟದ ಮನೆ ತರಗತಿ ಬರೆ ರೈತ ಲಕ್ಕಪ್ಪಗೌಡರು, ದೇವದುರ್ಗ ತಾಲೂಕು ಚಿಂಚೋಡಿ. ಕೇಳಿ, ನಿಮ್ಮ ಪ್ರಶ್ನೆ ಕೇಳಿ. ಚಿಂಚೋಡಿ ಸರ್, ನಾವು ಏನಾದ್ರೀಗ ಅಕ್ಕಿ ಮಾಡ್ಬೇಕಂತ ಮಾಡಿವಲ್ಲ, ಯಾವ ತಳಿ ಮಾಡಬೇಕು? ಸುಲಭಿ ಇಳುವರಿ ಬರಬೇಕಾದ್ರೆ ಬೇರೆ ಬೇರೆ ಹೊಸ ತಳಿ ಯಾವ ಮಾಡಬೇಕು, ಹೆಂಗ್ ಮಾಡಬೇಕು, ಎಷ್ಟು ಫೀಟಿಗೆ ಒಂದು ಅದನ್ನ ಅಂತರದ ಅಂತರ ಕಾಪಾಡಿಕೊಂಡು ಊರ್ಬೇಕು. ಎಸ್ ಗೌಡ್ರೆ, ನಮಸ್ಕಾರ. ಈಗ ನಿಮ್ ಪ್ರಶ್ನೆ ನಮಸ್ಕಾರ. ನಮಸ್ಕಾರ ನಮಸ್ಕಾರ ಗೌಡ್ರಿ. ಈಗ ಚಿಂಚೋಳಿ ಅಂತೀರಿ, ಹೌದಲ್ರಿ? ಚಿಂಚೋಡಿ ಚಿಂಚೋಡಿ ಪಕ್ಕದಲ್ಲಿ ಬರ್ತದೆ. ಓಕೆ, ನೀರಾವರಿ ಪ್ರದೇಶದ ಅನ್ಕೊಂತೀನಿ ನಾನು. ಸರ್ ನೀರಾವರಿದ ಒಂದು 3 ಎಕರೆ ಐತಿ, ಉಳಿಕೆದೆಲ್ಲ ಒಣ ವ್ಯವಸಾಯ ನಮ್ದು. ಓಕೆ, ಇಲ್ಲಿ ಎರಡು ತರ ಇರ್ತದೆ, ಅದೇ ಹೇಳ್ತೀನಿ ನಾನು. ನೀರಾವರಿಗೆ ಸೂಕ್ತವಾದಂತ ತಳಿಗಳನ್ನ ಹೇಳ್ತೀನಿ, ಹಾಗ ಈ ಮಳೆಯಾಶ್ರಿತ ಪ್ರದೇಶಕ್ಕೆ ಯಾವ ಚೆನ್ನಾಗಿ ಬರ್ತಾವೆ ಹೇಳ್ತೀನಿ. ಮೊದ್ಲೇಕಂದ್ರೆ ನೀರಾವರಿ ಪ್ರದೇಶಗಳಿಗೆ ಬೆಸ್ಟ್ ಹೈಬ್ರಿಡ್ ಅಂತಂದ್ರೆ ಇವತ್ತಿನ ಕಾಲಕ್ಕೆ ಅಜಿತ್ ಕಂಪನಿದು ಚೆನ್ನಾಗಿ ಬರ್ತದೆ, 1155 ನಂಬರ್, 1155 ACH 1155 ಅಂತ ಬರ್ತದೆ. ACH 1155. ಆಮೇಲೆ ರಾಶಿ ಕಂಪನಿದು ಒಂದು ಹೊಸ ಹೈಬ್ರಿಡ್ ಬಂದದ, ರಾಶಿ ಮ್ಯಾಜಿಕ್ ಅಂತ ಹೇಳಿ, ಅದು ಚೆನ್ನಾಗಿ ಬರ್ತದೆ. ಈಗ ಬಹಳಷ್ಟು ರಾಶಿ ಕಂಪನಿ, ಹೈಬ್ರಿಡ್ ಕಂಪನಿ, ಅದು ಬೀಜದ ಹೆಸರು ಹೈಬ್ರಿಡ್ ಹೆಸರು ರಾಶಿ ಮ್ಯಾಜಿಕ್ ಅಂತ ಹೇಳಿ. ಆಮೇಲೆ ಇನ್ನೊಂದು ರಾಶಿ ಮ್ಯಾಗ್ನಾ ಅಂತ ಬರ್ತದ, ಅದು ಹಾಕ್ಬಹುದು. ಆಮೇಲೆ ನುಸಿಗುಡು ಕಂಪನಿನಾಗ ಒಂದು ಹೊಸ ಹೈಬ್ರಿಡ್ ರೇವಂತ್ ಅಂತ ಬಂದದ, ರೇವಂತ್ ಅಂತ ಹೇಳಿ, ಅದು ಚೆನ್ನಾಗಿ ಬರ್ತದೆ. ರೇವಂತ್ ಅಂತ ಬರ್ತದ, ನವನೀತ್ ಅಂತ ಬರ್ತದ ಒಂದು. ಆಮೇಲೆ ನಾಥ್ ಸೀಡ್ಸ್ ನಾಗ ಸಂಕೇತ್ ಅಂತ ಒಂದು ಹೈಬ್ರಿಡ್ ಅದ, ಅದು ಚೆನ್ನಾಗಿ ಬರ್ತದೆ. ಸರ್ ಸರ್ ಸರ್, ಅದೇನ್ ಹೇಳಿದ್ರಲ್ಲ ಈ ಸಂಕೇತ್ ಅಂತ, ನಾವು ಇಲ್ಲಿ ನಮ್ಮಲ್ಲಿ ಯಾರು ಮಾಡಿದ್ರಲ್ಲ, ನಾವು ಇಲ್ಲಿ ಸಿಗ್ಲಿಲ್ಲ ಸಂಕೇತ್ ಅಂತ ಹೇಳಿ, ನಾವು ಸುರಪುರ ತಾಲೂಕು ತಗೊಂಬಂದಿವ್ರಮ್ಮ. ಓಕೆ, ಹೋದ್ಸಲ ಚಲೋ ಬಂತು ಸಂಕೇತ ಹೊರಡಿವಿ, ನೀರಿದ್ದಿಲ್ಲ ಚಲೋ ಬಂತು, ರೋಗ ಬರ್ಲಿಲ್ಲ, ಚಲೋ ಇತ್ತು, ಚಲೋ ಇಳುವರಿ ಬಂತು. ರೈಸ್ ರೈಸ್ ಮತ್ತ ನಿಮ್ಗೆ ಹೇಳ್ಕೊಂತ ಹೋಗ್ತೀನಿ ಆಮೇಲೆ ಕೇಳತ್ತಿರತ್ತೆ. ಈ ತುಳಸಿ ಕಂಪನಿದು ಅಕೀರಾ ಅಂತ ಒಂದ್ ಬರ್ತದ ಹೈಬ್ರಿಡ್, ಅದು ಚೆನ್ನಾಗದ್ರಿ. ಆಮೇಲೆ ಬಯೋಸೀಡ್ ಕಂಪನಿದು ಅದು ಒಂದು ಹೊಸ ಹೈಬ್ರಿಡ್ ಬಂದದ GHH029 ಅಂತೇಳಿ, 029, ಅದು ಹೈಬ್ರಿಡ್ ಚೆನ್ನಾಗಿ ಬರ್ತದೆ. ಆಮೇಲೆ ನೀವು ಮಳೆ ಆಶ್ರಿತ ಪ್ರದೇಶಕ್ಕೆ ನೋಡಿದ್ರೆ ಒಂದು ಈ ರೇವಂತ ಮತ್ತು ನವನೀತ್ ಅಂತ ಏನ್ ಹೇಳಿದಲ್ಲ ನೀರಾವರಿ ಪ್ರದೇಶಕ್ಕೆ, ಅವು ಇವನ್ ಮಳೆ ಆಶ್ರಿತ ಪ್ರದೇಶಕ್ಕೂ ಚೆನ್ನೋ ಚೆನ್ನಾಗಿ ಬರ್ತೈತಿ. ಸೊ ಅದನ್ನ ರೇವಂತ ನವನೀತ್ ಹಾಕ್ಬೋದು. ಇನ್ನೊಂದು US ಅಗ್ರಿ ಸೀಡ್ಸ್ ಇದ್ದು 7067 ಅಂತ ಒಂದ್ ನಂಬರ್ ಅದ, 7067. ಈ ನಂಬರ್ ಹಾಕ್ಬೋದು. ಒಂದು ರೈತ ಬಾಂಧವರಲ್ಲಿ ಒಂದು ವಿನಂತಿ ಏನಂದ್ರೆ, ಇವೆಲ್ಲ ಸಂಕರಣ ತಳಿಗಳು ಇರ್ತಾವ. ನೀವ್ ಏನಾಗ್ಯದ, ನೀವು ಪಾಕೆಟ್ ಮಾಡಿದ್ದೆ ತಿಳ್ಕೋಬೇಕು. ಅದು ಒಂದ್ ಪಾಕೆಟ್ ಮಾಡ್ಯಾರ ಅಂದ್ರೆ ಅದು ಒಂದ್ ಎಕರೆಗೆ ಹೋಗ್ಬೇಕು. ನೀವು ಬಹಳ ಸನಿ ಸನಿ ಹಾಕ್ತೀರಿ. ನಾವು ಬಹಳಷ್ಟು ಸಾಕಷ್ಟು ಈಗ 3-4 ವರ್ಷದಿಂದ ರೇಡಿಯೋ ಪ್ರೋಗ್ರಾಮ್ ಮಾಡತ್ತೀವಿ, ಸಾಕಷ್ಟು ರೈತರು ಚೇಂಜ್ ಆಗ್ಯಾರ. ಈಗ ಒಂದೂವರೆ ಅಡಿಗೆ ಬಂದಾರ. ಬಟ್ ನಾ ಒಂದ್ ಹೇಳ್ತೀನಿ ಇಲ್ಲಿ, 2 ಅಡಿ ಕೊಟ್ಟು ನೋಡ್ರಿ ನಿಮ್ಗೆ ಇಳುವರಿ ಹೆಂಗ್ ಬರ್ತದ ನಿಮ್ಗೆ ಅವಾಗ ಗೊತ್ತಾಗುತ್ತೆ. ಯಾಕಂದ್ರೆ ಇವೆಲ್ಲ ಹೈಬ್ರಿಡ್ ರೋಬಸ್ಟ್ ಹೈಬ್ರಿಡ್ ಅಂತೀವಿ ನಾವು. ಬಹಳ ಎತ್ತರ ನೀವು ರೆಸ್ಪಾಂಡ್ ಮಾಡ್ತಾವ ಇವು, ನೀವು ಗೊಬ್ಬರ ಹಾಕಿದ್ದಕ್ಕೆ, ನೀರ್ ಮಾಡಿದ್ದಕ್ಕೆ. ಸೊ ಪಂಗ್ ಹೊಡಿತಾವ, ಎತ್ತರ ಬೆಳಿತಾವ. ನೀವು ಸನಿ ಸನಿ ಹಾಕಿದ್ರಂದ್ರೆ ಇವು ಮೊಗ್ಗು ಉದುರು ಚಾನ್ಸ್ ಆಗುತ್ತೆ. ಬಹಳ ಮೊಗ್ಗುದುರಿ ಇಳುವರಿ ಕಡಿಮೆ ಆಗುತ್ತೆ. ಅದಕ್ಕೆ ಸಾಕಷ್ಟು ಏನ್ ಸುಧಾರಿತ ತಳಿಗಳನ್ನ ಏನ್ ಹೇಳಿನಿ, ಇದನ್ನ ಆದಷ್ಟು 2 ಅಡಿ ಗಿಡದಿಂದ ಗಿಡಕ್ಕೆ 2 ಅಡಿ ಹಾಕಿದ್ರೆ ನಿಮ್ಗೆ ಇಳುವರಿ ಚೆನ್ನಾಗಿ ಬರ್ತದೆ. ನಮ್ಗೆ 2 ಫೀಟ್ ಗಿಡದಿಂದ ಗಿಡಕ್ಕೆ 2 ಫೀಟ್, ಅದು 3 ಫೀಟ್. ಒಳ್ಳೇದು ಗೌಡ್ರೆ. ನಮ್ಗೆ ಏನಾಗಿತ್ರಿ, ಮೊದಲು ಹೇಳಿದ್ರಲ್ಲ ಯಾವ್ದದು ನಮ್ಗೆ ಅಕ್ಕೆತ್ತ, ಅಕೀರಾ ಅಕೀರಾ ಇಲ್ರಿ, ಒಂದ್ ಯಾವ್ದ ಸಂಕೇತ ಸಂಕೇತ ತಿಂಗಳ್ರಿ. ನೀವ್ ಹೇಳ್ದಂಗ ಹೊರಡಿಗೆ ಕೊಟ್ಟಿದ್ರ, ಅವ್ರ ಹೇಳಿಕೆ ಕೊಟ್ಟು ಚೊಲೋ ಬಂತಾರ ನೋಡಿಕೊಂಡ್ ಅವ್ರ ಕಂಪ್ನಿಯವ್ರ ಒಂದ್ ತಿಳ್ಕೊಬೇಕು ರೈತರು. ಹೆಂಗದ ನೀವ್ ಒಂದ್ ಹೈಬ್ರಿಡ್ ಕಂಪನಿ ಚಲೋ ಬಂದದ ಅಂತಂದ್ರ, ನೀವು ತಿಳ್ಕೊಂಡ್ ನೆಕ್ಸ್ಟ್ ಟೈಮ್ ಅದನ್ನ ಹಾಕ್ಬೇಕು. ನಿಮ್ ಭೂಮಿಗ ನಿಮ್ ಪ್ರದೇಶಕ್ಕ ಅದು ಸೂಕ್ತ ಆಗ್ಯದ ಅಂತಂದಂಗ. ಅದು ನೆಕ್ಸ್ಟ್ ಟೈಮ್ ನಮಗೇನ್ ಬೇಕಾಗಿದ್ರಿ, ಈಗ ಮಸಾರಿ ಅಂತ ಹೇಳಿ ಬರ್ತೀವಿ ಹೊರಗೆ ಇಷ್ಟಿನ ಎರೆಗೆ ಹಾಕಿದ್ರಿ. ಈಗ ಒಂದು 10 ಎಕರೆ ಮಸಾರಿ ಇದ್ರು ಹೊರಗೆ, ಮಸಾರಿ ನೀರಿಲ್ಲ ಅದಕ್ಕ. ಮಸಾರಿಗೆ ಯಾವ ಬೇಕು, ಜಲ್ದಿ ಕೆಂಪಗಾಗ್ತಾವ ಮಸಾರಿ ಅಂದ್ರೆ ಕೆಂಪಗಾಗಿ ಕೆಂಪಗಾಗಕ್ಕೆ ಮೇನ್ ರೀಸನ್ ಅದೇ, ನಿಮ್ಗೆ ತೇವಾಂಶ ಕಡಿಮೆ ಆಗುತ್ತೆ. ಆಮೇಲೆ ನೀವು ಸನಿ ಸನಿ ಹಾಕ್ತಿರಲ್ಲ, ಅದನ್ನು ಒಂದ್ ರೀಸನ್. ಅದಕ್ಕೆ ಹಾಕ್ತಿವಿ ಬಿಡ್ರಿ ನಾವು ಬೀಜ ಸನಿ ಸನಿ ಹಾಕಿದಾಗ ಅದು ಕೆಂಪಾಗುಕ್ಕೆ ಬರ್ತದ. ಇಲ್ಲ ಮಸಾರಿ ಅದು ಕೆಂಪು ಬರ್ಲಂತ, ಸ್ವಲ್ಪ ಮಸಾರಿ ಸ್ವಲ್ಪ ಕಡಿಮೆ ಕೆಂಪು ಬರ ಅಂತ ಏನಣ್ಣ. ನೀವು ಮ್ಯಾನೇಜ್ಮೆಂಟ್ ಥ್ರೂನೇ ಮಾಡ್ಬೇಕು ಅಜಯ್ ಕುಮಾರ್. ಇದು ಗೊಬ್ಬರ ನಿರ್ವಹಣೆಯಿಂದ ಮಾಡಬೇಕು ಗೌಡ್ರೆ. ಅದು ಯಾವ ತರ ಅಂದ್ರೆ, ಈಗ ನಾವು ನಮ್ಮ ಸಾಮಾನ್ಯವಾಗಿ ನಮ್ಮ ರೈತರು ಏನ್ ಮಾಡ್ತಾರೆ ಅಂದ್ರೆ, ಬಿತ್ತಿದ ಒಂದು ತಿಂಗಳಿಗೆ 1.5 ತಿಂಗಳಿಗೆ 40 ದಿವಸಕ್ಕೆ 50 ದಿವಸಕ್ಕೆ ಗೊಬ್ಬರ ಕೊಡ್ತಾರೆ. ಆ ಮಸರ ಭೂಮಿಯಲ್ಲಿ ಇಮಿಡಿಯೇಟ್ ಆಗಿ ನೀವು ಬಿತ್ತಿದ ತಕ್ಷಣ ಗೊಬ್ಬರ ಕೊಡಬೇಕು. ಯಾಕಂದ್ರೆ ಬೆಳವಣಿಗೆ ಹಂತ ಬಹಳ ಇಂಪಾರ್ಟೆಂಟ್. ಫಸ್ಟ್ 40-45 ದಿವಸ 1.5 ತಿಂಗಳ. ಸೊ ನೀವು ಬಿತ್ತಿದಾಗ ಭೂಮಿಗೆ ಗೊಬ್ಬರ ಕೊಡಬೇಕು, ಎಸ್ಪೆಷಲಿ DAP ಗೊಬ್ಬರ, ಪೊಟ್ಯಾಶ್ ಗೊಬ್ಬರ ಕೊಡಬೇಕು ಆ ಟೈಮಲ್ಲಿ. ನಡೀತದೆ. ಯಾಕಂದ್ರೆ ನಮ್ಮ ಸಾಮಾನ್ಯವಾಗಿ ನಮ್ಮ ರೈತರು ಏನ್ ಮಾಡ್ತಾರೆ, ಸೊ ಗಿಡ ಒಂದೂವರೆ ಅಡಿ ಮೇಲಕ್ಕೆ ಬಂದ ತರ ಫಸ್ಟ್ ಗೊಬ್ಬರ ಕೊಡೋದಿಲ್ಲ, ಮೊದಲನೇ ಗೊಬ್ಬರ. ಸೊ ಅಂತ ಟೈಮಲ್ಲಿ ಏನಾಗುತ್ತೆ, ಸ್ಟಾರ್ಟಿಂಗ್ ಇಂದಾನೆ ಇಂಥ ಭೂಮಿಯಲ್ಲಿ ಕೆಂಪಾಗೋದು ಸೂಚನೆ ಬಂದ್ಬಿಡ್ತದೆ. ಮತ್ತೆ ಅಂತ ಟೈಮಲ್ಲಿ ನಾವು ಏನಾಗಬೇಕು, ಸಿಂಪರಣೆ ಮುಖಾಂತರ ಗೊಬ್ಬರ ಒಂದು ಸಿಂಪರಣೆ ಕೊಡಬೇಕಾಗತ್ತೆ ಅಂತ ಟೈಮಲ್ಲಿ. ಹೌದು ಕರೆಕ್ಟ್ ಸರ್, ಸರ್ ಈಗೇನಾಗಿದೆ ಸರ್, ಈಗ ನಾವು ಹತ್ತಿ ಈ ಹೊಲಕ್ಕೆ ಹತ್ತಿ ಮಾಡಿ ಅಂತ ಹೇಳಿ ಒಂದು ಬೀಜ ಮಾಡಿದ್ರು ಒಂದು ಹೊಲಕ್ಕೆ ಹೋಗ್ಸಲ, ಇನ್ನೊಂದು ಹೊಲಕ್ಕೆ ಬದಲಿ ಬೀಜ ಮಾಡಿದ್ರೆ ನಡೀತಲ್ಲ ಸರ್. ಅದಕ್ಕೇನು ಸಂಬಂಧ ಇಲ್ಲ, ನೀವು ಹತ್ತಿ ಬೀಜ ಹೈಬ್ರಿಡ್ ಬೇರೆ ಬೇರೆ ಇರ್ತಾವ, ಹೈಬ್ರಿಡ್ ಬೇರೆ ಬೇರೆ ಇರ್ತಾವ. ನಾವು ಈಗ ಬೆಳೆ ಪರಿವರ್ತನೆ ಅಂತೀವಿ ನಾವು. ಬೆಳೆ ಪರಿವರ್ತನೆ ಅಂದ್ರೆ ನೀವು ಹತ್ತಿ ಹೊಲದಾಗ ನೆಕ್ಸ್ಟ್ ಇದ್ರೊಳಗೆ ಚಿಲಿ ಅಂದ್ರೆ ಮೆಣಸಿನ್ಕಾಯಿ ಹಾಕ್ಬಹುದು, ತೊಗರಿ ಹಾಕ್ಬಹುದು. ಹಂಗ ನೀವು ಹತ್ತಿ ಹೊಲದಾಗ ಮತ್ತೆ ಬೇರೆ ಹಾಕಿದ್ರೆ ಹತ್ತಿನೇ ಅದು ಸೇಮ್ ಬೆಳಿನೇ ಆಗುತ್ತೆ, ಪರಿವರ್ತನೆ ಆಗುದಿಲ್ಲ. ನೀವು ಪ್ಲಾಟ್ ಚೇಂಜ್ ಮಾಡಬಹುದು, ಫೀಲ್ಡ್ ಚೇಂಜ್ ಮಾಡಬಹುದು, ಅದಕ್ಕೇನ್ ಸಂಬಂಧ ಇಲ್ಲ. ನಾವ್ ಹತ್ತಿ ಒಂದ್ ಈಶಿ ಅಂತ ಹೇಳಿ ಕೊಟ್ಟಿದ್ರೆ ಕಂಪನಿಯವ್ರು ಹೊಸದಾಗಿ ಒಂದ್ 2 ಪ್ಯಾಕೆಟ್ ಫ್ರೀ, ಅವ್ರು ಬಂದು ನೋಡ್ಕೊಂಡ್ರೆ ಬಾರಿ ಬಂತು ಬಿಡ್ರಿ, ಅದು ಇಳುವರಿನ ಚಲೋ ಬಂತು, 13 ಕ್ವಿಂಟಲ್ ಬಂತ್ರಿ ಹೊರಡಿವಿ. ಚೆನ್ನಾಗಿ ಮಾಡ್ಕೊಡ್ರಿ, ಚೆನ್ನಾಗಿ ನಿರ್ವಹಣಾ ಕ್ರಮಗಳನ್ನ ಮಾಡ್ರಿ. ಈಗ ತಳಿಗಳನ್ನ ಆಯ್ಕೆ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಲಕ್ಕಪ್ಪ ಗೌಡ್ರೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ನಮಸ್ತೆ. ಡಾಕ್ಟರ್ ಎಸ್ ಜಿ ಹೆಂಚಿನಾಳ್ ಅವರೇ, ಈಗ ಬಿತ್ತತರ ರೈತರು ಬೀಜೋಪಚಾರ ಮಾಡಬೇಕು, ಮುಂದೆ ಬರಲಾರ್ದಂಗೆ ರೋಗಗಳನ್ನ ಕೀಟಗಳನ್ನ ನಿರ್ವಹಣೆ ಮಾಡ್ಕೋಬೇಕು ಅನ್ನೋದು ಬಹಳ ಮುಖ್ಯ. ಇಲ್ಲಿ ಈ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ನಮ್ಮ ರೈತ ಬಾಂಧವರು. ಇಲ್ಲಿ ಏನಾದ್ರು ಬಿತ್ತುವ ಸಮಯದಲ್ಲಿ ಕೀಟಗಳ ಬಾಧೆ ತಡೆಗಟ್ಟಲಿಕ್ಕೆ ಏನಾದರೂ ರೈತ ಬಾಂಧವರಿಗೆ ಮುಂಜಾಗ್ರತಾ ಕ್ರಮವಾಗಿ ಏನಾದರೂ ಮಾಡಬಹುದಾ ಬಿಟಿ ಹತ್ತಿಯಲ್ಲಿ? ಬಿಟಿ ಹತ್ತಿಯಲ್ಲಿ ಇತ್ತೀಚೆಗೆ ಮಾರುಕಟ್ಟೆಗೆ ಬರತಕ್ಕಂಥ ಎಲ್ಲ ಬಿಟಿ ಹತ್ತಿಗಳು ಏನಂದ್ರೆ ಬೀಜೋಪಚಾರ ಮಾಡಿರ್ತಾರೆ, ಅಂದರೆ ರಸಾಯನ ಕೀಟಗಳಿಗೆ ತಡೆಯಿರುವಂಥ ಇದು ಥೈಮೆಥಾಕ್ಸಾಮ್ ಅಥವಾ ಇಮಿಡಾಕ್ಲೋಪಿಡ್ಡು. ಸರ್, ಒಂದು ಕರೆ ಇದೆ ನೋಡೋಣ. ಹಲೋ, ಹೇಳಿ. ಹಲೋ, ನಮಸ್ತೆ ಸರ್. ನಮಸ್ತೆ, ತಮ್ಮ ಹೆಸರು ಹೇಳಿ. ಎಲ್ಲಿಂದ ಸರ್? ನಾವು ಕಂಬಳತ್ತಿಂದ ಸರ್. ಕಂಬಳತ್ತಿಂದ, ತಮ್ಮ ಹೆಸರು? ಮಂಜುನಾಥ್ ಅಂತ ಹೇಳಿ ಸರ್. ಮಂಜುನಾಥ್ ಅಂತ ಹೇಳಿ. ಮಂಜುನಾಥ್ ಅವ್ರಿಗೆ ಕೇಳಿ ಪ್ರಶ್ನೆ ಏನ ಸರ್? ಇದು ಹತ್ತಿ ಬೆಳೆ ಇಟ್ಟಿರಲ್ಲ ಸರ್ ಇವತ್ತು, ಹತ್ತಿ ಬೆಳೆ ಬೀಜದಾಯಕೆ ಮತ್ತೆ ಉತ್ತಮ ಇಳುವರಿಗಾಗಿ ರೈತರು ಏನು ಮಾಡಬೇಕು ಅಂತ? ಹೌದು ಸರ್, ನಾವು ಒಂದು 8 ಎಕರೆ ಕಪ್ಪು ಮಣ್ಣು ಇದೆ ಸರ್. ಮಂಜುನಾಥ್ ಅವ್ರು ಹೇಳಿ. ಕಪ್ಪು ಮಣ್ಣು ಇದೆ ಸರ್, ಅದು ಯಾವ್ದು ಸೂಟ್ ಆಗುತ್ತೆ ಸರ್ ತಳಿ ಹತ್ತಿಯಲ್ಲಿ? ಈಗ ಹತ್ತಿ ಸೂಕ್ತವಾದಂತ ಭೂಮಿ ಅಂದ್ರೆ ಕಪ್ಪು ಭೂಮಿ, ನಾವು ಬ್ಲಾಕ್ ಕಾಟನ್ ಸಾಯಿಲ್ಸ್ ಅಂತಾರೆ ಆಕ್ಚುಲಿ. ಅಂದ್ರೆ ಕಪ್ಪು ಭೂಮಿಗೆ ಅಗದಿ ಸೂಕ್ತ ಹತ್ತಿ ಬೆಳೆ. ಸೊ ನೀವು ಮೊದ್ಲೇನು ಹತ್ತಿ ಹಾಕಿಲ್ಲ ಎಂದು? ಹಾಕಿದೀವಿ ಸರ್, ಕಂಟಿನ್ಯೂ ಆಗ್ತಾ ಇದೀವಿ ಸರ್. ಓಕೆ, ಅಷ್ಟು ಚೆನ್ನಾಗಿ ಬರ್ತಾ ಇಲ್ಲ ಸರ್. ಈಗ ಚೆನ್ನಾಗಿ ಬರ್ಲಾರ್ದಕ್ಕೆ ಬಹಳಷ್ಟು ಕಾರಣಗಳು ಇರ್ತಾವ. ಈಗ ನೀವು ನೀರೈತ್, ನಿಮ್ಗೆ ನೀರಾವರಿ ಐತಿ? ನೀರು ಐತಿ ಸರ್, ಮಳೆ ಇದೆ ರೀ. ನೀವು ಒಂದ್ ಹೇಳ್ರಿ, ನೀವು ಪಾಕೆಟ್ ಎಕರೆಗೆ ಪಾಕೆಟ್ ಎಷ್ಟು ಹಾಕಿದ್ರಿ ಹೇಳ್ರಿ ಬೀಜ? ನಾವು ಎಕರೆಗೆ ಮೂರು ಪ್ಯಾಕೆಟ್. ಅದಕ್ಕೆ ನಿಮ್ಗೆ ಇಳುವರಿ ಕಡಿಮೆ ಬಂದಿದ್ದು. ಈಗ ನೀವು ಪಾಕೆಟ್, ನೀವು ಗಿಡ ಯಾವಾಗ ಸನಿ ಸನಿ ಬೀಜ ಬಿತ್ತಿರ್ಲ, ನೀವ್ ಏನ್ ಮಾಡಿದ್ರು ಕರೆಕ್ಟ್ ಆಗುದಿಲ್ಲ. ನೀವು ಗೊಬ್ಬರ ನಿರ್ವಹಣೆ ತಪ್ಪತ್ತದ, ನೀವು ಸ್ಪ್ರೇ ಮಾಡ್ತಿರ್ಲ ಅದು ತಪ್ಪತ್ತದ, ನಿಮ್ಗೆ ಗಿಡಗಳಿಗೆ ಏನಾಗುತ್ತ ಕಾಂಪಿಟೇಷನ್ ಆಗುತ್ತೆ. ಕಾಂಪಿಟೇಷನ್ ಆದಾಗ ಏನಾಗುತ್ತ, ಈ ಮೊಗ್ಗುಗಳು ಉದುರಿಸಿಬಿಡ್ತದ ಹತ್ತಿ ಗಿಡ. ನಿಮ್ಮ ನೀವು ಮೂರು ಪಾಕೆಟ್ ಹಾಕಿರ್ಲ, ನೀವು ನೆನ್ಪು ಮಾಡ್ಕೊಳ್ರಿ, ಹಿಂದಿನ ವರ್ಷ ಮೂರು ಪಾಕೆಟ್ ಹಾಕಿದಾಗ ಕೆಳಗೆ ಎಲ್ಲೂ ಹತ್ತಿರಂಗಿಲ್ಲ ನಿಮ್ಮ ಹೊಲದಾಗ, ಬರೇ ಮ್ಯಾಲ ಅಷ್ಟೇ ಹತ್ತಿ ಇರ್ತದ. ಮತ್ತೆ ಇಷ್ಟೆಲ್ಲ ಮಾಡಿ ನೀವು ಮತ್ತೆ 5-6 ಕ್ವಿಂಟಲ್ ಬಂದಿರ್ತದ ಅದು, ಹೌದಲ್ಲ? ನೀವು ಅದಕ್ಕೆ ನಾ ಏನ್ ಹೇಳ್ತೀನಿ, ಅದಕ್ಕೆ ನಾ ಈಗ ನಾ 3-4 ವರ್ಷ ಆಯ್ತು ಇದೇ ಹೇಳತ್ತೀವಿ ರೈತರಿಗೆ. ನೀವು ಹತ್ತಿ ಬೀಜ ಇಟ್ಕೊಳ್ಳೋದು, ಈಗ ತಂತ್ರಜ್ಞಾನ ಬಂದು 15 ವರ್ಷ ಮ್ಯಾಲಾಯ್ತು, ಇನ್ನೂ ತನಕ ತಿಳ್ಕೊಳತ್ತಿಲ್ಲ ನಾವು. ಸೊ ಒಂದದ ಸಾಲಿನ ಸಾಲ್ 3-3.5 ಅಡಿ ಇಡ್ರಿ, ಸಾಲ್ನಾಗ ಬೀಜ ಇಡ್ತಿರ್ಲ ಅದು 2 ಅಡಿನೇ ಇಡಬೇಕು. ಅಂದ್ರೆ ನಿಮಗೆ ನಾವೇನು 20 ಕ್ವಿಂಟಲ್ 15 ಕ್ವಿಂಟಲ್ ಬರ್ತದ ಅಂತ ಹೇಳ್ತೀವಲ್ಲ, ಅದು ಅವಾಗ ಬರ್ತದೆ. ನೀವು ಸನಿ ಸನಿ ಹಾಕಿದ್ರೆ ಬರುದಿಲ್ಲ ಹಂಗ. ಇದನ್ನ ಎಲ್ಲಾ ರೈತರು ಗಮನದಲ್ಲಿ ಇಟ್ಕೋಬೇಕು. ನಮ್ದು ಸ್ವಲ್ಪ ತೇವಾಂಶ ಇರಲ್ಲ ಸರ್, ಹಂಗಾಗಿ ನಾವು ಒತ್ತೊತ್ತಾಗಿ ಇಟ್ಬಿಡ್ತೀವಿ ಸರ್. ಹಂಗಾಗಿ ಇಲ್ಲ, ನೀವು ಅದು ತೇವಾಂಶ ಇಲ್ಲ ಅಂದ್ರೆ ಇನ್ನ ನೀವು 2 ಅಡಿ ಇಡ್ಬೇಕು. ಹಂಗಾದ್ರೆ ನೀರಾವರಿ ಇತ್ತಂದ್ರೆ ಇನ್ನ ಸ್ವಲ್ಪ ಕಡಿಮೆ ಮಾಡ್ತಾರೆ, 2 ಅಡಿ ಇಡ್ತಾರೆ, ಯಾಕಂದ್ರೆ ನೀರ್ ಇರ್ತದಪ್ಪ ಗೊಬ್ಬರ ಹಾಕ್ತಿವಿ ಅಂತಾರ. ಬಟ್ ಮಳೆ ಆಶ್ರಿತ ಪ್ರದೇಶ ಏನಿರ್ತಲ್ಲ, ನೀವು 2 ಅಡಿನೇ ಇಡ್ಬೇಕು. ನೀರುನು ಇದೆ ಸರ್, ನೀರ್ ಯಾವ್ದು ಬಳಸ್ತಾ ಇದೀವಿ ಸರ್. ನಾವು ಅದಕ್ಕ ನಿಮ್ಮಲ್ಲಿ ಯಾವ್ದಾದ್ರು ನಿಮ್ಮ ಸಂಸ್ಥೆಯಿಂದ ಸೂಕ್ತವಾದಂತ ಯಾವ್ದಾದ್ರು ಇಲ್ಲ? ನಮ್ಮ ಕೃಷಿ ವಿಶ್ವವಿದ್ಯಾಲಯನಾಗ ನಾವೇನ್ ಮಾಡ್ತೀವಿ, ಹೊಸ ತಂತ್ರಜ್ಞಾನ ಏನ್ ಬರ್ತದ ಅದನ್ನ ಇಲ್ಲಿ ಟೆಸ್ಟ್ ಮಾಡಿ ಯಾವ್ದು ಈ ಪ್ರದೇಶಕ್ಕೆ ಸೂಕ್ತ ಆಗದ, ಇಳುವರಿ ಹೆಚ್ಚಿರ್ತದ, ಕಾಯಿ ಸೈಜ್ ದಪ್ಪ ಇದ್ದದ್ದು, ಆಮೇಲೆ ಉದ್ದನೆ ಇದ್ದದ್ದು ಅಂದ್ರೆ ಲೆಂತ್ ಅಂತೀವಿ ನಾವು, ಅದ್ರ ಮ್ಯಾಗೆ ರೇಟ್ ಇರ್ತದ, ಹೌದಲ್ರಿ? ಸೊ ಅದನ್ನ ನೋಡಿ ನಾ ನಿಮಗೆ ಹೇಳ್ತೀವಿ ಯಾವ್ದು ಚೆನ್ನಾಗಿ ಈ ಚೆನ್ನಾಗಿ ಬರ್ತದ ಅಂತ ನೋಡಿ ನಿಮಗೆ ಹೆಸರುಗಳು ಹೇಳ್ತೀವಿ ಆ ಬಿಟಿ ಹೈಬ್ರಿಡ್ಗಳನ್ನ. ಮಂಜುನಾಥ್ ಅವ್ರು ಈಗಾಗಲೇ ಹೇಳಿದ್ರು ಸರ್, ಬೇರೆ ಬೇರೆ ತಳಿಗಳು ಇದಾವೆ, ಬೇರೆ ಬೇರೆ ಕಂಪನಿ ಅಂತ ಹೇಳ್ಬಿಟ್ಟು. ಹೌದು ಸರ್, ಬೇರೆ ಬೇರೆ ಇದಾವ ಸರ್, ಹಂಗಾಗಿ ನಾವು ಜಾದೂನೇ ಹೇಳ್ತಾ ಇದೀವಿ ಸರ್. ಇಲ್ಲ ಜಾದೂ ಬಿಡ್ರಿ, ಜಾದೂಕ್ಕಿಂತ ಚಲೋ ಇದ್ದದ ಹೈಬ್ರಿಡ್ ರಗಡದಾವ ಮಾರ್ಕೆಟ್ನಾಗ ಈಗ. ಬರ್ಕೊಳ್ರಿ, ನುಜಿವುಡು ಕಂಪನಿ ರೇವಂತ್ ಅಂತ ಬರ್ತದ, ನವನೀತ್ ಅಂತ ಬರ್ತದ, ಅದು ಹಾಕ್ರಿ. ಆಮೇಲೆ ಅಜಿತ್ ಸೀಡ್ಸ್ ಹಾಕ್ಬೋದು, ನವನೀತ್ ನವನೀತ್ ರೇವಂತ್ ಅಂತ ಬರ್ತದ. ಇಲ್ಲೆಲ್ಲ ನೀವು ಲಕ್ಷ್ಮೀ ಗೋಲ್ಡ್ ಅಂತ ಒಂದ್ ಬರ್ತದ, ಯಾಗಂತಿ ಸೀಡ್ಸ್, ಅದನ್ನು ಚೆನ್ನಾಗಿ ಬರ್ತದ ನೋಡ್ರಿ ಲಕ್ಷ್ಮೀ ಗೋಲ್ಡ್. ಆಮೇಲೆ ರಾಸಿ ಮ್ಯಾಜಿಕ್ ಅಂತ ಒಂದು ಹೊಸ ಹೈಬ್ರಿಡ್ ಬಂದದ, ಅದನ್ನ ಹಾಕ್ಬೋದು. ಆಮೇಲೆ ಗೋಲ್ಡ್ ಕಾಟ್ ಅಂತ ಏಷ್ಯನ್ ಅಗ್ರಿ ಜೆನೆಟಿಕ್ಸ್ ಅಂತ ಒಂದು ಕಂಪನಿ ಅದ, ಗೋಲ್ಡ್ ಕಾಟ್ ಅಂತೇಳಿ, ಅದು ಚೆನ್ನಾಗಿ ಬರ್ತದೆ. ಸೊ ಈ ತಳಿಗಳನ್ನ ಆಯ್ಕೆ ಮಾಡಬಹುದು ನೀವು. ಆಮೇಲೆ ಸರ್ ಇವು ಮಗ್ಗು ಒಣಗ್ತಾ ಇದೆ ಸರ್, ಅದಕ್ಕೆ ಏನ್ ಮಾಡ್ಬೇಕು ಸರ್? ಅದೇ ಮಗ್ಗು ಒಣಗಿ ಮಗ್ಗು ಸರ್, ಅದು ಒಟ್ಟ ಗಿಡದ ಮೇಲೇನೆ ಒಣಗಿ ಒಣಗಿ ಇದಾಗ್ತಾ ಇದೆ ಸರ್. ನಮ್ ಭೂಮಿಗೆ ಅದು ಏನ್ ಅಂಶ ಕಡಿಮೆ ಇದೆ ಭೂಮಿಯಲ್ಲಿ ಅಂತ ಗೊತ್ತಾಗ್ತಿಲ್ಲ. ಯಾವ್ತಾರೆ ಈಗ ನೀವು ಬಿತ್ತಿದೀರಾ ಅಥವಾ ಇನ್ನು ಹೋದ ವರ್ಷದ ಕೇಳ್ತಾ ಇದ್ದೀರಾ? ಹೋದ ವರ್ಷ ಸರ್ ಅದಕ್ಕೆ ಸ್ವಲ್ಪ ಏನ ಅದೇ ಹೋದ ವರ್ಷ ಅದೇ ಎಲ್ಲಾ ಹೊರಗಳಲ್ಲಿ ಕಂಡು ಬಂದ ಅದೊಂದು ತರದ ರೋಗ ಬರ್ತಾ ಇದೆ. ನಾವು ಟೊಬ್ಯಾಕೋ ಸ್ಟ್ರೈಕ್ ಟೊಬ್ಯಾಕೋ ಸ್ಟ್ರೈಕ್ ವೈರಸ್ ಅಂತ ಕರಿತೀವಿ. ಅದು ವೈರಾಣುಗಳಿಂದ ಬರ್ತಕ್ಕಂತ ರೋಗ ಹೌದು ಬಹಳ ಬಹಳಷ್ಟು ಹೊರಗಳಲ್ಲಿ ಕಂಡು ಬಂದಿದೆ. ಅದು ಏನಂದ್ರೆ ಈ ಥ್ರಿಪ್ಸ್ ನುಸಿ ಅಂತ ಬರ್ತದಲ್ಲ ಹತ್ತಿಯಲ್ಲಿ, ಹತ್ತಿ ಬೆಳೆದ ತಕ್ಷಣ ಒಂದು 30 ದಿವಸವರೆಗೆ ಯಾವ್ದು ಕೀಟ ಅದೇ ಅವು ಈ ಥ್ರಿಪ್ಸ್ ನುಸಿ ಅಂತ ಏನು ಬರ್ತದ, ಥ್ರಿಪ್ಸ್ ನುಸಿದಿಂದ ಹರಡ್ತಕ್ಕಂತ ರೋಗ ಅದು. ಈ ಕಳೆದ ಒಂದು 2 ವರ್ಷಗಳಿಂದ ಅತಿ ಹೆಚ್ಚಾಗಿ ಕ್ವಿಂಟಲ್ ಬೆಳೆಯೋರು ನಾವು ಬರೀ 5 ಕ್ವಿಂಟಲ್ ಬೆಳೆದಿವಿ ಸರ್ ಹೋದ ವರ್ಷ. 5-3 ಅಲ್ಲ 10 ಕ್ವಿಂಟಲ್ 15 ಕ್ವಿಂಟಲ್ ಮಾಡೋದು ನಿಮ್ ಕಡೆ ಇರ್ತದೆ, ಅದೇ ಹೇಳಾತೀನಿ ನಾನು. ಕರೆಕ್ಟ್ ಆಗಿ ಸ್ಪ್ರೇ ಏನ್ ಮಾಡ್ತಾ ಇದಾರೆ ಅಂದ್ರೆ ರೈತರು ಅದಕ್ಕೆ ಬೇಕಾದಂತ ಕರೆಕ್ಟ್ ಸ್ಪ್ರೇ ಮಾಡ್ತಾ ಇಲ್ಲ. ನೀವೇನದ ಅಂಗಡಿ ಹತ್ರ ಹೋಗ್ತೀರಿ, ಅಂಗಡಿಯವ್ರು ಏನ್ ಕೊಡ್ತಾರ ಅದನ್ನ ಸ್ಪ್ರೇ ಮಾಡ್ತೀರಿ. ಅದಕ್ಕೆ ನಾವು ಎಲ್ಲಾ ಕಡೆ ಹೇಳ್ತಾ ಇದೀವಿ, ಮೊದಲು ನೀವು ಅಸಿಫೆಟ್ ಮೋನೋ ಮಿಕ್ಸ್ ಮಾಡಿ ಹೊಡಿತೀರಿ, ಆಮೇಲೆ ಇಮಿಡಾಕ್ಲೋಪಿಡ್ ಹೊಡಿತೀರಿ, ಆಮೇಲೆ ಸಿಸ್ಟಮಿಪ್ರಿಡ್ ಹೊಡಿತೀವಿ. ಎಲ್ಲ ಕೆಮಿಕಲ್ಗಳು ಏನಿಗೆ ಅಂದ್ರೆ ಪ್ರತಿರೋಧಕ ಶಕ್ತಿ ಬಂದ್ಬಿಟ್ಟದ. ಅದಕ್ಕೆ ಮಾರುಕಟ್ಟೆಯಲ್ಲಿರ್ತಕ್ಕಂಥ ಚೆನ್ನಾಗಿರ್ತಕ್ಕಂಥ ಕೆಲವೊಂದಿಷ್ಟು ಕೀಟನಾಶಕಗಳಿದ್ದಾವೆ, ಅವನ್ನು ಮಾತ್ರ ಬಳಸ್ರಿ. ಈ ಥ್ರಿಪ್ಸ್ ನುಸಿಗೆ ಅತ್ಯಂತ ಪರಿಣಾಮಕಾರಿ ಕೆಲಸ ಮಾಡೋದು ಒಂದು ಥಯಾಮೆಥಾಕ್ಸಾಮ್ ಅಂತ ಬರ್ತದೆ, ಆಕ್ಟ್ರಾ ಅಂತ ಬರ್ತದೆ, ಆಮೇಲೆ ಸ್ಪನೋಟ್ರಾಮ್ ಅಂತ ಬರ್ತದೆ. ಹಾ ಸಿಗ್ತಾವೆ ಇವೆಲ್ಲ ಮಾರ್ಕೆಟ್ ಸಿಗ್ತಾ ಹೇಳ್ತಾ ಇದ್ದೀನಿ, ಬಹಳ ವರ್ಷಗಳಿಂದ ಇದಾವೆ. ನೀವ್ ಏನದಾವ ಹಳೆ ನಮ್ಮ ನಾವು ತಗೋಂತ ಫರ್ಟಿಲೈಸರ್ ಅವರು ತರಿಸ್ತಾ ಇಲ್ಲ ಸರ್. ಹಾ ಅದೇ ಅದೇ ಹೇಳೋದು, ಅವ್ ಬೇರೆ ಅಂಗಡಿಗೆ ಹೋಗ್ಬೇಕು ತರಬೇಕು. ನೀವು ಅಲ್ಲೇನಾಗ್ತದೆ ಮಾರಾಟಗಾರರು ಇರ್ತಾರೆ, ಅವ್ರ ಹತ್ರ ಹೋಗ್ಬೇಕು, ಬೇರೆ ಊರಿಗೆ ಹೋಗ್ಬೇಕು, ಫೋನ್ ಮಾಡಿ ತಜ್ಞರನ್ನು ಕೇಳಿ. ಎಲ್ಲ ಕಡೆ ಸಿಗ್ತದೆ, ಇವು ಬಂದು 80 ವರ್ಷ ಆಯ್ತು ಮಾರ್ಕೆಟ್ನಾಗ ಬಂದು ಇವು ಸಹ. ಅದಕ್ಕೆ ಇನ್ನೂ ಅವ್ರ ಕಂಪ್ನಿಯವ್ರು ತಮಗೇನು ಲಾಭ ಅದೇ ಕೂಡ. ಅದಕ್ಕೆ ರೈತರು ನೀವು ಸ್ವಲ್ಪ ಇದರಲ್ಲಿ ಇದು ಆಗಬೇಕು, ಕಲಿಬೇಕು. ಹೊಸದಾಗಿ ಬಂದಂಥವನ್ನ ಹೇಳಿದ್ನಲ್ಲ, ಈಗ ಆಕ್ಟ್ರಾ ಅಂತಿದೆ, ಆಮೇಲೆ ಓಸಿನ್ ಅಂತಿದೆ, ಆಮೇಲೆ ಇದು ಉಲಾಲ ಅಂತಿದೆ, ಸೈಪರ್ ಮಿತ್ರಿನ್ ಬೇಕಿಲ್ಲ. ಇಲ್ಲಿ ಹೇಳ್ತೀನಿ ರಸ ಇರೋ ಕೀಟಗಳಿಗೆ ಒಂದು 4 ಹೇಳ್ತೀನಿ, ಇವಿಷ್ಟನ್ನೇ ಬಳಸಿರಿ. ಒಂದಾಗಿಂದ ಒಂದು ಥಯಾಮೆಥಾಕ್ಸಾಮ್ ಅಂತ ಬರ್ತದೆ ಆಕ್ಟ್ರಾ, ಇನ್ನೊಂದು ಓಸಿನ್ ಅಂತ ಬರ್ತದೆ, ಹಾ, ಆಮೇಲೆ ಇನ್ನೊಂದು ಉಲಾಲ, ಅದು ಬಿಟ್ರೆ ಡೈಫೆನ್ಥುರಾನ್ ಪೋಲೋ ಅಂತ ಬರ್ತಿದೆ. ಹಾ ಇವು 4, ಹಾ ಪುಡಿನೂ ಬರ ಪುಡಿ ಅದ. ಆಮೇಲೆ ಇದು ಬಿಟ್ರೆ ಇತ್ತೀಚೆಗೆ ಹೋದ ವರ್ಷ ಇನ್ನೊಂದು ಹೊಸ ಕೆಮಿಕಲ್ ಬಂದಿದೆ, ಸಫೀನಾ ಅಂತ ಹೇಳಿ, ಸಫೀನಾ. ಹಾ ಇವಿಷ್ಟು ರಸ ಇರೋ ಕೀಟಗಳಿಗೆ ಸಾಕು. ಇದಕ್ಕಿಂತ ನಿಮ್ಗೆ ಎಂಟೈರ್ ಏನು ಹತ್ತಿ ಬೆಳಿತಿರಲ್ಲ, ನಾವು ಹತ್ತಿ ಆಕ್ಚುಲಿ ಬರೋದೇ 40 ದಿವಸದಿಂದ 90 ದಿವಸ ಒಳಗೆ ರಸ ಇರೋ ಕೀಟಗಳು ಜಾಸ್ತಿ ಬರ್ತವೆ. ಆ ಟೈಮಲ್ಲಿ 4 ಸ್ಪ್ರೇ ಸಾಕು, 15 ದಿವಸಕ್ಕೊಂದು ಸ್ಪ್ರೇ ಹಿಡಿದ್ರು 4 ನೀವು ಹೊಡೆದ್ ವಾರಕ್ಕೊಮ್ಮೆ ಸ್ಪ್ರೇ ಮಾಡ್ತೀರಿ, ಅದ್ರ ಉಪಯೋಗ ಇಲ್ಲದಂತ ಕೆಮಿಕಲ್ ಕಂಟ್ರೋಲ್ ಆಗುದಿಲ್ಲ. ಹಾ ಈಗ ನಾ ಹೇಳಿದ್ದೆಲ್ಲವು, ಆದ್ರೆ ಈ ಡೈಫೆನ್ಥಿರಾನು ಮತ್ತೆ ಸಫಿನಾನ ಸ್ವಲ್ಪ 60-70 ದಿವಸ ಆಗಿಂದ ಸ್ಪ್ರೇ ಮಾಡಿರೋನ. ಈ ಮುಂಚೆ ಏನ್ ಹೇಳಿದ್ರೆ ಆಕ್ಟ್ರಾ ಓಸಿನ್ ಮತ್ತೆ ಉಲಾಲ ಅವನ್ನ ಮುಂಚೆ ಯೂಸ್ ಮಾಡ್ರಿ 40 ದಿವಸ ನಂತರ. ಇಲ್ಲಿ ಇಲ್ಲಿ ಇನ್ನೊಂದು ಹೇಳ್ತೀನಿ, ಏನಾಗ್ಯದ ನೀವು ಸನಿ ಸನಿ ಹಾಕಿ ನೀವು ಈ ಹೇಳಿದ್ರಲ್ಲ ಏನ್ ಹಂಚನಾಳ ಅವರು, ನೀವು ಯಾವ ಕೆಮಿಕಲ್ ಹೊಡೆದ್ರು ಕಂಟ್ರೋಲ್ ಆಗುದಿಲ್ಲ ಅದು ನಿಜ. ಅದನ್ನ ಒಂದ್ ತಿಳ್ಕೊಬೇಕು ರೈತರು, ನೀವು ಸನಿ ಸನಿ ಹಾಕಿ 300 ಪ್ಯಾಕೆಟ್ ಹಾಕಿ ಹಂಚನಾಳ ಹೇಳಿದ್ದು ಕೆಮಿಕಲ್ ಎಲ್ಲ ಹೊಡೆದ್ರು ಕಂಟ್ರೋಲ್ ಬರುದಿಲ್ಲ. ಈಗೇನ್ ಹೇಳಿದ್ರಲ್ಲ ಅದು ಟೊಬ್ಯಾಕೋ ಸ್ಟ್ರೀಕ್ ವೈರಸ್ ಅಂತೇಳಿ ಒಂದು ಇದ್ರ ವೈರಲ್ ಡಿಸೀಸ್, ನಂಜಾನ್ ರೋಗ ಐತಿ. ಇಲ್ಲಿ ನೀವು ಸನಿ ಸನಿ ಹಾಕಿದಾಗ ಏನಾಗುತ್ತ, ಒಂದಕ್ಕೊಂದು ಗಿಡ ಹತ್ಕೊಂಡ್ಬಿಡ್ತಾವ್, ಗಾಳಿ ಆಡಂಗಿಲ್ಲ. ನಿಮ್ಗೆಲ್ಲ ಗೊತ್ತದ ನೋಡ್, ನಿಮ್ಗೆ ಗೊತ್ತಿದ್ರು ಹಾಕಂಗಿಲ್ಲ. ಆಮೇಲೆ ಕೆಳಗಡೆ ಕಾಯಿನೂ ಕೊಳಿತಾ ನೋಡಿ, ಎಲ್ಲ ಗೊತ್ತದ ನಿಮ್ಗೆ, ಆದ್ರೂ ಬಿಡಂಗಿಲ್ಲ. ನೀವು 3 ಪ್ಯಾಕೆಟ್ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗ್ತಾವ ನೀವು ದೂರ ದೂರ ಇಟ್ರ. ಓಕೆ ಸರ್, ಆದ್ರೆ ಎಕರೆಗೆ ಎಷ್ಟು ಪ್ಯಾಕೆಟ್ ಇಡಬಹುದು ಸರ್? ಒಂದೇ ಪ್ಯಾಕೆಟ್ ಇಡ್ಬೇಕು, ಒಂದೇ ಪ್ಯಾಕೆಟ್. ಒಂದ್ ಪ್ಯಾಕೆಟ್ ನೀವು 2 ಅಡಿ ಇಟ್ಕೋತ ಹೋದ್ರೆ ಅದು ಒಂದೇ ಪ್ಯಾಕೆಟ್ ಬೇಕಾಗುತ್ತೆ ಸಾಲಿನಿಂದ ಸಾಲಿ. ಆಮೇಲೆ ನಾವ್ ಏನ್ ಮಾಡ್ತಾ ಇದೀವಿ ಸರ್, ಈಗ ಈ 2 ವರ್ಷ ಆಯ್ತಲ್ಲ ಸರ್ ಗಂಡು ಹೆಣ್ಣು ಅದ ಎರಡು ಮಿಕ್ಸ್ ಕೊಡ್ತಾರೆ. ಎಲ್ಲ ರೈತರಿಗೆ ಒಂದ್ ಮಾಹಿತಿ, ರೆಫ್ಯೂಜಿನ್ ಬ್ಯಾಗ್ ಅಂತ ಹೇಳಿ ಬಂದಾವ ಟೆಕ್ನಾಲಜಿ ಈಗ. ಸೊ ನಿಮ್ಗೆ ಗಂಡ ಮತ್ತೆ ಹೆಣ್ಣ ಅತ್ತಿ ಅವೇನ್ ಬೀಜ ಅದಲ್ಲ ಎರಡು ಕೂಡ ಮಿಕ್ಸ್ ಬರ್ತಾವ ಇನ್ಮೇಲೆ. ಸೊ ಎಲ್ಲಾ ಕಂಪನಿ ಬೀಜ ಇನ್ಮೇಲೆ ಆ ತರ ಇರ್ತದ. ದಯವಿಟ್ಟು ರೈತರು ತಿಳ್ಕೊಬೇಕು, ಬೀಜ ಮಿಕ್ಸ್ ಅದ ಅಂತ ಅನ್ಕೋಬೇಡ್ರಿ. ಅವೆಲ್ಲ ನಾನ್ ಬಿಟಿ ಬೀಜ ಇರ್ತಾವ. ಈಗ ಹುಳುಗಳು ಈ ಹುಳ ಬಂದ್ರು ಅದ್ರ ಮ್ಯಾಗ ಸರ್ವೈವ್ ಆಗ್ಬೇಕು ಅಂತ ಹೇಳಿ ಆ ತಂತ್ರಜ್ಞಾನ ತಂದಾರ. ಸೊ ಅದಕ್ಕೆ ನೀವು ಏನ್ ಮಾಡ್ತೀರಿ, 60 ದಿವಸ ಆದ ಕೂಡಲೇ ಬೀಜ ಫೇಲ್ ಅಂತ ತಿಳ್ಕೊಂಡ್ಬಿಡ್ತಾರೆ ರೈತರು. ಇದನ್ನ ಸ್ವಲ್ಪ ಹೋಗ್ಬೇಕು ಇದನ್ನ. ಗುಲಾಬಿ ಕಾಯಿ ಕೊರಕಕ್ಕೆ ಈಗ ಅತ್ಯಂತ ಮಾಡಬಹುದು, ಈಗ ಸಾಕಷ್ಟು ಚೆನ್ನಾಗಿರೋ ಕೆಮಿಕಲ್ ಗಳು ಬಂದವೆ. ಆಮೇಲೆ ಮೋಹಕ ಬಲೆ ಅವೆಲ್ಲ ಯೂಸ್ ಮಾಡಿದೀವಿ ಸರ್ ನಾವು, ಆದ್ರೂ ಅಷ್ಟು ಪರಿಣಾಮಕಾರಿ. 3 ಪ್ಯಾಕೆಟ್ ಈಗ ಹೇಳ್ತೀನಿ ಕೇಳ್ರಿ. ಮೋಹಕ ಬಲೆಗಳನ್ನ ನೀವು 45 ದಿವಸಕ್ಕೆ ಹಾಕೋಬೇಕು, ಎಕರೆಗೆ 2 ಹಾಕೋಬೇಕು. ಅದರ ಯಾವಾಗ ಪತಂಗ ಆಕ್ಚುಲಿ ನಿಮ್ಗೆ ಏನಾಗ್ತದೆ, ಗುಲಾಬಿ ಕಾಯಿ ಕೊಡಕ ಹುಳ ಬಂದಿದೆ ಗೊತ್ತಾಗೋದಿಲ್ಲ. ಆ ಮೋಹಕ ಬಲೆಗಳದಾಗ ಮೋಹಕ ಬಲೆಗಳದಾಗ ಯಾವಾಗ ನಿಮ್ಗೆ ಪತಂಗ ಬಂದ್ ಬಿಡ್ತಾವಲ್ಲ, ಕಂಟಿನ್ಯೂಸ್ ಆಗಿ 8-10 ಪತಂಗ ಬಿದ್ದು ಅಂದ್ರೆ ಒಂದ್ 2-3 ದಿವಸ ಬಿದ್ದು ಅಂದ್ರೆ ಅದು ಸ್ಪ್ರೇ ಮಾಡಕ್ ಯೋಗ್ಯ ಅದಂತ ಆ ಟೈಮಿಗೆ ಕರೆಕ್ಟ್ ಸ್ಪ್ರೇ ಮಾಡ್ಬೇಕು. ಇಂಥವು ನಾವು ಹತ್ತಿ ಬೆಳೆದ್ರೆ ಏನದ ಅಂದ್ರೆ ಒಂದ್ 3 ಸರಿ ಬರುತ್ತೆ ನಿಮ್ಗೆ, ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಕರೆಕ್ಟ್ ಮಾಡಿಬಿಟ್ರೆ ಅದೇ ಟೈಮಲ್ಲೇ ಮಾಡ್ಬೇಕು. ಅದು ಕರೆಕ್ಟ್ ಕೋನ್ಸೈಡ್ ಆಯ್ತು ಸ್ಪ್ರೇ ಮಾಡಿದ್ದು ಮತ್ತೆ ಹತ್ತಿ ಇಟ್ಟಿದ್ದು ಅಂದ್ರೆ ಕಂಟ್ರೋಲ್ ಆಗ್ತದ, ಇಲ್ಲಾಂದ್ರೆ ನೀವು ಬೇರೆ ಟೈಮ್ ಸ್ಪ್ರೇ ಮಾಡಿದ್ ಉಪಯೋಗ ಆಗುದಿಲ್ಲ. ಮಂಜುನಾಥ್ ಅವ್ರೆ ಮಂಜುನಾಥ್ ಅವ್ರು ಗೊತ್ತಿದೆ, ನೀವು ಜಾಸ್ತಿ ಬೀಜ ಯೂಸ್ ಮಾಡ್ತಿದ್ದೀರಿ, ಜೊತೆಗೆ ಸಿಂಪರಣ ದ್ರಾವಣ ಆಯ್ತು, ಗೊಬ್ಬರ ಆಯ್ತು, ಇವೆಲ್ಲ ಮಾಹಿತಿ ಇದೆ. ಬಟ್ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ತಜ್ಞರನ್ನ ಭೇಟಿಯಾಗಿ ಮಾಹಿತಿ ಪಡೆದುಕೊಂಡು ಹಾಕಿ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಒಮ್ಮೆ ನಿಮ್ಮ ಇದರಲ್ಲಿ ಭೇಟಿ ಕೊಟ್ಟು ಎಲ್ಲ ಮಾಹಿತಿ ತಗೋಬೇಕು ಸರ್. ನಾವು ತಗೊಳ್ಳಿ. ನಮಸ್ಕಾರ. ಓಕೆ ಸರ್. ಡಾಕ್ಟರ್ ಅಜಯ್ ಕುಮಾರ್ ಸರ್ ಹೇಳಿ. ಈಗ ರೈತರು ಹೇಳಿದ್ರು ಎಲೆ ಕೆಂಪಾಗಿ ಬೇಗ ಆಗ್ತದೆ ರೈತ ಬಾಂಧವರು ಅಂತ. ಈಗ ಪ್ರಾರಂಭದಲ್ಲಿ ಬಿತ್ತುವ ಸಮಯದಲ್ಲಿ ರೈತ ಬಾಂಧವರು ಎಕರೆಗೆ ಗೊಬ್ಬರಗಳ ಮಾಹಿತಿ, ರಸಗೊಬ್ಬರಗಳನ್ನ ಬಳಸುವಂಥದ್ದು ಬಿತ್ತುವ ಸಮಯದಲ್ಲಿ ಆಯಿತು, ಮೇಲ್ಗೊಬ್ಬರ ಆಯಿತು, ಸಿಂಪರಣ ಗೊಬ್ಬರ ಆಯಿತು, ಸ್ವಲ್ಪ ಮಾಹಿತಿ ಕೊಡಿ. ಸೊ ಈ ಹತ್ತಿ ಬೆಳೆಯಲ್ಲಿ ಈ ಗೊಬ್ಬರದ ನಿರ್ವಹಣೆ ಬಹಳ ಇಂಪಾರ್ಟೆಂಟ್. ಇದರಲ್ಲಿ ನಾನು ಮೊದಲೇ ಹೇಳಿದಂಗೆ ಸಾಮಾನ್ಯವಾಗಿ ರೈತರು ಬಿತ್ತೋ ಟೈಮಲ್ಲಿ ಯಾರು ಗೊಬ್ಬರ ಕೊಡೋದಿಲ್ಲ, ಅಂದರೆ ಬೆಳೆ ಸ್ವಲ್ಪ 30-40 ದಿವಸಗಳ ನಂತರ ಗೊಬ್ಬರ ಕೊಡ್ತಾರೆ. ಸೊ ಅಲ್ಲಿ ತನಕ ಭೂಮಿಯಲ್ಲಿರ್ತಕ್ಕಂಥ ಪೋಷಕಾಂಶಗಳೇ ಬೆಳೆ ಬೆಳೀತದೆ ಪೋಷಕಾಂಶಗಳಿಂದ. ಸೊ ನಾವು ಬಿತ್ತಿದಾಗ ಇಮಿಡಿಯೇಟ್ ಆಗಿ 1.5 ಚೀಲ ಡಿ ಎ ಪಿ ಅಷ್ಟು, ಹೌದು, ಮತ್ತೆ ಒಂದು 10 ಕೆಜಿ ಅಷ್ಟು ಪೊಟ್ಯಾಷು ಒಂದು ಎಕರೆಗೆ, ಒಂದು 10 ಕೆಜಿ ಅಷ್ಟು ಮೆಗ್ನೀಷಿಯಂ ಸಲ್ಫೇಟ್, ಅದು ಕಮರ್ಷಿಯಲ್ ಗ್ರೇಡ್ ಬರ್ತದೆ. ಒಂದು ಕರೆ ಇದೆ ಸರ್. ಓಕೆ. ಹಲೋ ಹಲೋ ಹಲೋ ನಮಸ್ಕಾರ ಸರ್. ನಮಸ್ತೆ. ತಮ್ಮ ಹೆಸರು ಯಾವರಿಂದ? ನಮ್ಮ ಹೆಸರು ನಜೀರ್ ಸಾಬ್ ಅಂತೇಳಿ ಸರ್, ಆಶಾಪುರ್. ಆಶಾಪುರ್ ನಜೀರ್ ಸಾಬ್ ಅವರೇ, ಕೇಳಿ ಪ್ರಶ್ನೆ ಏನಿದೆ ಸರ್? ಇದು ಹತ್ತಿಯಲ್ಲಿ ನಾವ್ ಬಿತ್ತನೆ ಮಾಡಿದ ಮೇಲೆ ಎಷ್ಟು ದಿನಕ್ಕೆ ಗೊಬ್ಬರ ಕೊಡ್ಬೇಕು ಸರ್? ಅದೇ ಹೇಳ್ತಿದ್ದಾರೆ, ಅದೇ ಹೇಳ್ತಾ ಇದ್ದೀನಿ ನಜೀರ್ ಸಾಬ್ ಅವರೇ. ಈಗ ಬಿತ್ತಿದಾಗ ಬಿತ್ತಿದ ಮರುದಿವಸ ಅಥವಾ ಅವತ್ತಿನ ದಿವಸನೇ ಬಿತ್ತಿದಾಗ ಒಂದು ಡಿ ಎ ಪಿ 1.5 ಚೀಲ ಕೊಡಬೇಕು ರೀ ಒಂದು ಎಕರೆಗೆ. ನೀವು ಯೂರಿಯಾ ಕೊಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ಡಿ ಎ ಪಿಯಲ್ಲೇ ಸಾರಜನಕದ ಅಂಶ ಇರ್ತದೆ. ಹಾಗಾಗಿ ಮತ್ತೆ ಪೊಟ್ಯಾಶ್ ಒಂದು 10-15 ಕೆ ಜಿಯಷ್ಟು ಪೊಟ್ಯಾಶ್ ಕೊಡಬೇಕು ರೀ. ಮೊದಲನೇ ಸಲನೆ ಅಂದರೆ ಹತ್ತಿ ಬೆಳೆ ಬೆಳವಣಿಗೆ ಚೆನ್ನಾಗಿ ಬರ್ತದೆ. ಮತ್ತೆ ಒಂದು 10 ಕೆ ಜಿಯಷ್ಟು ಮೆಗ್ನೀಷಿಯಂ ಸಲ್ಫೇಟ್ ಅಂತ ಬರ್ತದೆ ಇನ್ನೊಂದು ಗೊಬ್ಬರ. ಯಾಕಂದರೆ ನಮ್ಮ ಭೂಮಿಯಲ್ಲಿ ಮೆಗ್ನೀಷಿಯಂ ಕೊರತೆ ಇದೆ, ಆ ಕೊರತೆ ಇರೋದ್ರಿಂದ ಎಲೆ ಕೆಂಪು ರೋಗ, ತಾಮ್ರದ ರೋಗ ಅಂತ ನೀವೇನು ಹೇಳ್ತೀರಿ ಅದು ಬರ್ತದೆ ಮುಂದಕ್ಕೆ. ಸೊ ಹಂಗಾಗಿ ಒಂದು ಎಕರೆಗೆ 10 ಕೆ ಜಿಯಷ್ಟು ಶಿಫಾರಸ್ಸಿದೆ. ಅದು ಮಾಮೂಲಿ ಕಮರ್ಷಿಯಲ್ ಗ್ರೇಡಲ್ಲಿ ಸಿಗ್ತದೆ ರೀ, ಅದನ್ನು ಹಾಕಿ ಬಿತ್ತನೆ ಟೈಮಲ್ಲಿ ಕೊಡಬೇಕು. ಆಮೇಲೆ ಬಿತ್ತಿದ 25 ದಿವಸಕ್ಕೆ ಆವಾಗ ಒಂದು 20 ಕೆ ಜಿ ಯೂರಿಯಾ, ಒಂದು 10 ಕೆ ಜಿ ಎಕರೆಗೆ ಪೊಟ್ಯಾಶ್ ಕೊಡಬೇಕು ರೀ. ಮತ್ತೆ ಬಿತ್ತಿದ 25ನೇ ದಿವಸ ನಂತರ, ಅಂದ್ರೆ 25-30 ದಿವಸ. ಹಲೋ, ಡಿ ಎ ಪಿ ಯಾವಾಗ ಬೇಡ ರೀ? ನೀವು ಮೊದಲು 1.5 ಚೀಲ ಕೊಟ್ಟಿರ್ತೀರ ಅದು ಸಾಕು, ಮೂಲ ಗೊಬ್ಬರವಾಗಿ ಡಿ ಎ ಪಿ ಒಂದೇ ಸಾಕು. ಆಮೇಲೆ ಈ ಯೂರಿಯಾ ಮತ್ತೆ ಪೊಟ್ಯಾಶ್ ಮಾತ್ರ ಕೊಡಬೇಕು ಬಿತ್ತಿದ 25 ದಿವಸ ನಂತರ. ಆಮೇಲೆ ಬೆಳೆ 50 ದಿವಸಕ್ಕೆ ಹೋಗುತ್ತಲ್ಲ, 50 ದಿವಸಕ್ಕೆ ಹೋದಾಗ ಅವಾಗ ಸ್ವಲ್ಪ ಯೂರಿಯಾ ಪ್ರಮಾಣ ಮತ್ತೆ ಪೊಟ್ಯಾಶ್ ಪ್ರಮಾಣ ಜಾಸ್ತಿ ಮಾಡಬೇಕು. ಅಂದ್ರೆ ಅವಾಗ 1.5 ಚೀಲದಷ್ಟು ಯೂರಿಯಾ, ಒಂದು 35 ಕೆ ಜಿ ಅಷ್ಟು ಪೊಟ್ಯಾಶ್ 50 ದಿವಸಕ್ಕೆ. ಅದು ಬಹಳ ಇಂಪಾರ್ಟೆಂಟ್. ಈಗ ರೈತರು ನಮ್ಮ ಭಾಗದಲ್ಲಿ ಯಾರು ಇದನ್ನ ಪ್ರಾಕ್ಟೀಸ್ ಮಾಡಲ್ಲ, ಮೊದಲನೇ ಗೊಬ್ಬರನೇ 50 ದಿವಸಕ್ಕೆ ಕೊಡ್ತಾರೆ, ಅವಾಗ ಪೊಟ್ಯಾಶ್ ಕೊಡೋದಿಲ್ಲ, ಬರೀ ಯೂರಿಯಾ ಡಿ ಎ ಪಿ ಅಷ್ಟೇ ಕೊಡ್ತಾರೆ. ಅದೇ ಈ 50 ದಿವಸದಿಂದ 90-100 ದಿವಸದ ತನಕ ಬೆಳವಣಿಗೆ ಚೆನ್ನಾಗಿರ್ತದೆ. ಆಗ ಈ ಹೂವಾಡೋ ಟೈಮು, ಕಾಯಿ ಕಚ್ಚೋ ಟೈಮು, ಎಲ್ಲ ಕಾಯಿ ಬಲಿಯೋ ಟೈಮ್ ಎಲ್ಲ ಅಂತ ಅದೇ ಪೀರಿಯಡಲ್ಲಿ ಬರ್ತದೆ 50 ದಿವಸದಲ್ಲಿ. ಸೊ ಹಂಗಾಗಿ ಆ ಬೆಳವಣಿಗೆಗೆ ಅನುಗುಣವಾಗಿ ನಾವು 1.5 ಚೀಲದಷ್ಟು ಯೂರಿಯಾ, ಒಂದು 30-35 ಕೆ ಜಿಯಷ್ಟು ಪೊಟ್ಯಾಶ್ ಕೊಡಲೇಬೇಕು ಅವಾಗ. ಅದು ಭಾಳ ಇಂಪಾರ್ಟೆಂಟ್. ಈಗ ಆ ಟೈಮಲ್ಲಿ ಏನಾದರೂ ಪೊಟ್ಯಾಶು ನಾವು ಮಿಸ್ ಮಾಡಿದ್ರೆ ಎಗೈನ್ ನಾವು ಇದು ಏನು ಫಲ ಉದುರೋದು ಅಂತ ಹೇಳ್ತೀವಲ್ಲ, ಕಾಯಿ ಉದುರೋದು, ಹೂವ ಉದುರೋದು, ಮೊಗ್ಗು ಉದುರೋದು ಇವೆಲ್ಲ ಆಗ್ತದೆ. ತಮಗಿನ ಫೋನ್ ಮಾಡಿದೆ ಸರ್ ರಾಜಕುಮಾರ್ ಸರ್ಗೆ. ಎಸ್, ಫೋನ್ ಮಾಡಿ ಕೇಳಿದೆ ಸರ್ ಹಿಂಗ ಫಲ ಉದುರಕತೆ ಸರ್ ಅಂತ. ಅದೇ ನಾನೇ ಮಾತಾಡ್ತಾ ಇದ್ದೀನಿ ಅಜಯ್ ಕುಮಾರ್ ಸರ್. ಸೊ ಆ 50 ದಿವಸದಲ್ಲಿ ಬಹಳ ಇಂಪಾರ್ಟೆಂಟು. ನಮ್ಮ ರೈತರು, ಈ ಭಾಗದ ರೈತರೆಲ್ಲ ಒಂದು ತಪ್ಪು ಏನಪ್ಪ ಮಾಡ್ತಾರೆ ಅಂದರೆ ಪೊಟ್ಯಾಶ್ ಗೊಬ್ಬರ ಕೊಡೋದಿಲ್ಲ. ಸೊ ಆ ಟೈಮಲ್ಲಿ 50 ದಿವಸದಲ್ಲಿ ಪೊಟ್ಯಾಶ್ ಗೊಬ್ಬರ ಮಿಸ್ ಏನಾದರೂ ಆಯಿತು ಅಂದರೆ ಒಂದು 30 ಕೆಜಿಯಷ್ಟು ಮುಂದಕ್ಕೆ ಭಾಳ ತೊಂದರೆ ಆಗ್ತದೆ, ಮತ್ತೆ ಎಲೆ ಕೆಂಪು ಇವೆಲ್ಲ ಬರ್ತವೆ. ಹಂಗಾಗಿ ಅದ್ರ ಕೀಟನಾಶಕ ಅದು ಥ್ರಿಪ್ಸ್ ಬರ್ತಾವಲ್ಲ ಸರ್, ಎಷ್ಟು ದಿನಕ್ಕೆ ಸಿಂಪಡಣೆ ಮಾಡ್ಬೇಕು ಸರ್? ಅದು ಥ್ರಿಪ್ಸ್ ಬಂದ್ಬಿಟ್ಟು ಅಂಚನಾಳ ಅವರು ಹೇಳ್ತಾರೆ ಅದೇ 30 ದಿವಸವರೆಗೆ ಏನು ಬರೋದಿಲ್ಲ, 30-35 ದಿವಸದವರೆಗೆ 35 ದಿವಸದ ನಂತರ ಥ್ರಿಪ್ಸ್ ಸ್ಟಾರ್ಟ್ ಆಗ್ತದೆ. ಆ ಟೈಮಲ್ಲಿ ಅದೇ ನಾನು ಆಗಳ ಹೇಳಿದೆ, ನೀವು ಕೇಳಿಸ್ಕೊಂಡಿರಲಿಲ್ಲ, ಒಂದು ಥೈಮೆಥಾಕ್ಸಮ್ ಅಂತ ಬರ್ತದೆ ಆಕ್ಟ್ರ ಅಂತೇಳಿ, ಆಮೇಲೆ ಇನ್ನೊಂದು ಡೈನೋಟೋಫಿರಾನ್ ಅಂತ ಬರ್ತದೆ, ಓಸಿನ್ ಅಂತಿದೆ. ಆಮೇಲೆ ಇನ್ನೊಂದು ನೀವು ಉಲಾಲ, ಈ ಮೂರಾಗ ಯಾವ್ದಾದ್ರು ಒಂದು ಮಾಡ್ರಿ, ಒಂದಾಗಿದ್ದು ಒಂದೊಂದು ಚೇಂಜ್ ಮಾಡ್ಕೊಂತ ಕೆಮಿಕಲ್ ಒಂದೇ ಯೂಸ್ ಮಾಡಬೇಡ್ರಿ. ಕೇಳಂತಂದ್ರೆ ಸಮೀಪ ಇದೆ, ನೀವು ಒಂದು ಭೇಟಿಯಾಗಿ ಕಾಲ ಕಾಲಕ್ಕೆ ಮಾಹಿತಿ ಪಡ್ಕೋಬಹುದು. ಓಕೆ ಸರ್, ಇದು ಅಚ್ಚಿ ಬೀಜದಾಗ ಸರ್ ಬೈಲ್ವಲ್ಲ ನಮ್ದು, ಯಾವ್ದು ಇಳುವರಿ ಚಲೋ ಬರ್ತದೆ ಸರ್ ಅದೊಂದು ಹೇಳ್ಕೊಡ್ತೀನಿ. ಅದೇ ಆಗಳ ಹೇಳಿದಲ್ಲ ನಾನು, ಈಗ ನವನೀತ್ ಅಂತ ಹೊಸದ್ ಬಂದದ ಹೈಬ್ರಿಡ್. ಹೌದ್ರಿ, ಇದು ನವನೀತ್ ಅಂತ ಹೇಳಿ ಅದನ್ನ ಹಾಕ್ಬೋದು. ರೇವಂತ್ ಅಂತ ಬಂದದ ನುಜಿಬುಡು ಸೀಡ್, ಅದು ಹಾಕ್ಬೋದು. ಅಜಿತ್ ಸೀಡ್ಸ್ ಒಂದು ಹೊಸದ್ ಬಂದದ ನಿಮಗೆ, 111 ನಂಬರ್ ACH 111 ಅಂತ ಹೇಳಿ, ಅದನ್ನು ಸ್ವಲ್ಪ ಮಳೆಯಾಶ್ರಿತ ಪ್ರದೇಶಕ್ಕೆ ಚೆನ್ನಾಗಿ ಬರ್ತದೆ. ಅದು ಸ್ವಲ್ಪ ಸೆಕೆಂಡ್ ಇದ್ರೊಳಗೆ ಬರ್ತದೆ, ಅದಕ್ಕೆ ಹೇಳಿಲ್ಲ ನಾನು. ಅದು ಚೆನ್ನಾಗಿರೋದು ಹೈಬ್ರಿಡ್, ಬಟ್ ಸೆಕೆಂಡ್ ಲೆವೆಲ್ ಬರ್ತದೆ, ಅದಕ್ಕೆ ಹೇಳಿಲ್ಲ ನಾನು. ಮತ್ತೆ ಇನ್ನೊಂದು ಹೇಳ್ತೀನಿ ರೈತ ಬಾಂಧವರಿಗೆ, ಇಲ್ಲಿ ಸಾಕಷ್ಟು ಬೀಜ ತಗೋಬೇಕಾದ್ರೆ ಪ್ರಮಾಣೀಕೃತ ಬೀಜಾನೇ ತಗೊಳ್ರಿ. ಸಾಕಷ್ಟು ಪೇಪರ್ನಾಗ, ನ್ಯೂಸ್ ಪೇಪರ್ನಾಗೆಲ್ಲ ಬರ್ತದೆ, ವಿಡಿಯೋ ಬರತ್ತವ. ಪ್ರಮಾಣೀಕೃತ ಬೀಜಾನೇ ತಗೋಬೇಕು, ಅಧಿಕೃತ ಬೀಜಾನೇ ತಗೋಬೇಕು. ಮಾಹಿತಿ ಬೇಕಾಯ್ತು ಅಂತಂದ್ರೆ ಬನ್ನಿ, ತಜ್ಞರು ನಿಮಗೆ ಗೊತ್ತಿದ್ದಾರೆ, ಬಂದು ಆ ಮಾಹಿತಿ ಪಡ್ಕೋಬಹುದು. ಧನ್ಯವಾದಗಳು ಕರೆ ಮಾಡಿ. ಸರ್, ಈಗ ನಡುಗುಂದಿ ಸಾಹೇಬ್ರೆ, ಮುಖ್ಯವಾಗಿ ಇತ್ತೀಚೆಗೆ ಒಂದು ವದಂತಿ ಇದೆ, ಕಳೆನಾಶಕ ಸಹಿಷ್ಣುತ ಬಿಟಿ ಹತ್ತಿ ಮಾರ್ಕೆಟ್ಗೆ ಬಂದಿದೆ ಎಂಬಂತಹ ಒಂದು ಮಾಹಿತಿ, ಇದರ ಬಗ್ಗೆ ರೈತ ಬಾಂಧವರು ಹೇಗೆ ಮುಂಜಾಗ್ರತೆ ಕ್ರಮ ತಗೋಬೇಕು, ಏನ್ ಮಾಡಬೇಕು, ಏನ್ ಮಾಡಬಾರದು ಅನ್ನೋ ವಿಷಯ? ಓಕೆ, ಇದು ತಂತ್ರಜ್ಞಾನ ಸರ್ಕಾರದಿಂದ ಅಪ್ರೂವಲ್ ಆಗಿಲ್ಲ, ಬಟ್ ನಮಗ ಮಾಹಿತಿ ಬಂತು, ಹಿಂಗೆ ಹೊರಗಿಂದ ಇಲ್ಲಿಗಲ್ ಬೀಜ ಏನು ತರ್ತಾರಂತ ಮಾಹಿತಿ ಬಂದದೆ. ಬಟ್ ಇಲ್ಲಿಗಲ್ ಇದ್ ತಗೊಳ್ಳೋದು ಚಲೋ ಅಲ್ಲ ರೈತರಿಗೆ ಹೇಳ್ತೀನಿ ನಾನು. ಇದು ತಂತ್ರಜ್ಞಾನ ಯಾಕೆ ನಮ್ಮ ರೈತರಿಗೆ ಬೇಕು ಏನು ಬೇಡೋ ಅನ್ನೋದು ಡಿಬೇಟ್ ಅದ. ಅಂದ್ರೆ ಒಂದು ಕರೆ ಇದೆ. ಹಲೋ ಹಲೋ ಹೇಳಿ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ರಿ? ಜೋಕೂರು ಗ್ರಾಮದಿಂದ ಭೀಮನಗೌಡ ಪಾಟೀಲ್ ಸರ್ ಮಾತಾಡೋದು. ಭೀಮನಗೌಡ ಹೇಳಿ, ನಿಮ್ಮ ಪ್ರಶ್ನೆಯನ್ನು ಕೇಳಿ ನೇರವಾಗಿ ಸರ್. ಹೇಳಿ. ಈಗ ಈಗ ಈಗ ಮುಂಗಾರು ಮಳೆ ಮಳೆ ಎಲ್ಲ ಕಡೆಗೆ ಆಗಿದೆ ಸರ್. ಎಲ್ಲರೂ ಒಂದು ಈ ಹೊಲದಲ್ಲಿ ಉಳುಮೆ ಮಾಡಿ ಚೆನ್ನಾಗಿ ಹಸನ ಮಾಡ್ತಾ ಇದ್ದಾರೆ ಹೊಲಗಳು. ಹೌದು ಹೌದು. ಇದು ಹುಲ್ಲು ಬರ್ತಾನ ಸರ್, ಹುಲ್ಲುಗೆ ಕೀಟನಾಶಕ ಯಾವುದು ಒಂದು ಸಿಂಪರಣೆ ಮಾಡಬೇಕು ಅಂತ ನಾವು ಕೇಳಕ್ಕೆ ಹೇಳ್ತಿದ್ದಾರೆ. ಈ ಮಳೆ ಬಂದಿದೆ, ಎಡ್ ಮಳೆ, ಇದಕ್ಕೆ ಹುಲ್ಲು ಬಂದಿದೆ ಹೊಲದಲ್ಲಿ, ಇದು ಏನೇನು ಕಂಟ್ರೋಲ್ ಮಾಡ್ಲಿಕ್ಕೆ ಏನು ಮಾಡಬೇಕು ಗೌಡ್ರೆ? ಈಗ ಇದು ಮುಂಗಾರು ಮಳೆ ಅಲ್ರಿ, ತಪ್ಪು ತಿಳ್ಕೊಬೇಡ್ರಿ. ಇದು ಇದು ಒಂದು ಸೈಕ್ಲೋನ್ ಎಫೆಕ್ಟ್ ಇಂದ ಮಳೆ, ಅಡ್ಡ ಮಳೆ. ಇನ್ನು ಮುಂಗಾರು ನಮ್ಮ ರಾಜ್ಯಕ್ಕೆ ಇನ್ನೂ ಎಂಟ್ರಿ ಆಗಿಲ್ಲ. ಮೊದಲನೇ ವಾರದಲ್ಲಿ ಕೇರಳಕ್ಕೆ ಎಂಟ್ರಿ ಆಗಿ ಅದಾದ ಒಂದು 6-7 ದಿವಸಕ್ಕೆ ನಮ್ಮ ಕರ್ನಾಟಕಕ್ಕೆ ಎಂಟ್ರಿ ಆಗ್ತದೆ, ಅಂದ್ರೆ ಮೊದಲನೇ ವಾರದ ನಂತರ. ಅಕಾಲಿಕ ಮಳೆ ಅಂತಾನೆ ಹೇಳ್ಬೋದು ಸರ್, ಸೈಕ್ಲೋನ್ ಎಫೆಕ್ಟ್ ಇಂದ ಈ ಮಳೆ ಆಗಿರೋದು ನಮಗೆ. ಸೊ ಹಂಗಾಗಿ ಅಂದ್ರೆ ರೈತರಿಗೆ ಉಪಯೋಗನೇ ಆಗಿದೆ, ತಮ್ಮ ಹೊಲನ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ. ಯಾಕಂದ್ರೆ ಈಗ ಈಗ ನೇಗಿಲು ಮಡಿಕೆ ಅವೆಲ್ಲ ಇಡ್ತಿದ್ರು ಸರ್ ಹೊಲಗಳು, ಎಲ್ಲ ಅದನ್ನ ಹಸನ ಮಾಡಕ್ ಹತ್ತಿರ ಸರ್. ಮಳೆ ಬಂದಾಗ ಚೆನ್ನಾಗಿ ಆಗಿದೆ ರೈತರಿಗೆ. ಓಕೆ ಓಕೆ. ಸೊ ಇದರಿಂದ ಏನಾಗುತ್ತೆ ಸಮಸ್ಯೆ, ಈಗ ಹುಲ್ಲಾಗಿರ್ಬೋದು, ಇದು ತುಂಗೆ ಮತ್ತೆ ಗರಿಕೆ ಸರ್. ಅದೇ ಹೇಳ್ತೀನಿ ಸರ್, ಬಿತ್ತನೆ ಮಾಡಿದ ತಕ್ಷಣ ಒಂದು ವಾರದಲ್ಲಿ ಮತ್ತೆ ಬಂದ್ಬಿಡ್ತು ಸರ್ ಅದು ಕರಿಕೆ ಮತ್ತೆ ತುಂಗಿ ಆಗಿರ್ಬೋದು. ಹೌದು. ಈಗ ಏನ್ ಮಾಡಿ ಅಂದ್ರೆ, ಈಗ ಮಳೆ ಬಂದೈತಲ್ಲ, ಈಗ ಅದು ಹುಲ್ಲು ಬೆಳೆಯಕ್ ಬಿಡ್ರಿ. ಎಲ್ಲೆಲ್ಲಿ ಈ ಕರ್ಕಿ ಜೇಕು ಜಾಸ್ತಿ ಪ್ರಾಬ್ಲಮ್ ಇದೆಯಲ್ಲ, ಅಂತ ಹೊಲಗಳಲ್ಲಿ ಈ ಮಳೆಯಿಂದ ಅದನ್ನ ಬೆಳೆಯೋಕ್ ಬಿಟ್ಟು ಸ್ವಲ್ಪ ಹಸಿರಾಗಿ ಕಾಣ್ತದಲ್ಲ ಹುಲ್ಲು ಹುಲ್ಲಾಗಿ, ಅಂತ ಟೈಮಲ್ಲಿ ಏನ್ ಮಾಡ್ಬೇಕು, ಒಂದು MIRA-71 ಅಂತ ಗ್ಲೈಫೋಸೈಟ್ ಅಂತ ಒಂದು ಕಳೆನಾಶಕ ಇದೆ. ಆ ಕಳೆನಾಶಕನ ಒಂದು ಲೀಟರ್ ನೀರಿಗೆ 8 ಗ್ರಾಮ್ನಷ್ಟು ಮಿಕ್ಸ್ ಮಾಡಿಕೊಂಡು ಸಿಂಪರಣೆ ಮಾಡಬೇಕು. ಚೆನ್ನಾಗಿ ಅದು ಹಸಿ ಇದಿರ್ತದಲ್ಲ ಜೇ ಕರ್ಕಿ ಮತ್ತು ಜೇಕು, ಅದರ ಮೇಲೆ ಸಿಂಪರಣೆ ಮಾಡಬೇಕು. ಸೊ ಸಿಂಪರಣೆ ನಂತರ ಅದು ಒಂದು 7 ರಿಂದ 8 ದಿವಸ ಅಥವಾ 9ನೇ ದಿವಸಕ್ಕೆ ಒಣಗೋಗ್ತದೆ. ಆ ಒಣಗಿದ ನಂತರ ನೀವು ಅದನ್ನ ಹಸನ್ ಮಾಡ್ಕೋಬೇಕು ಹೊಲನ. ಅಂದ್ರೆ ನಿಮಗೆ ಒಂದು 10 ದಿವಸದ ಇದಾಗ್ತದೆ ಅದು ಕೆಲಸ. ಅದ ನಂತರ ಮಾಮೂಲಿ ನೀವು ಜೂನ್ ಮೊದಲನೇ ವಾರ ಅಥವಾ 2ನೇ ವಾರದಲ್ಲಿ ಬಿತ್ತನೆ ತಗೋಬಹುದು. ಅಂದ್ರೆ ನಾವು ಇದನ್ನು ಒಡೆದ ಮೇಲೆ ಒಂದು 20 ದಿವಸದ ನಂತರ ತನಕ ನಾವು ಬಿತ್ತಬಾರದು. ಅರ್ಥ ಆಯ್ತಾ? ಇದು ಸ್ವಲ್ಪ ಎಲ್ಲ ರೈತರು ಗಮನದಲ್ಲಿ ಇಟ್ಕೋಬೇಕು. ಯಾವುದೇ ಕಳೆನಾಶಕ ಖಾಲಿ ಭೂಮಿಯಲ್ಲಿ ನಾವು ಹೊಡೆದಾಗ ಇಮೀರಾ 71 ಅಂತ ಒಂದು ಕಳೆನಾಶಕವನ್ನು 20 ದಿವಸಗಳ ನಂತರನೇ ನಾವು ಬಿತ್ತನೆ ತಗೋಬೇಕು. ಅದು ಒಣಗದ ಮೇಲೆ. ಸೊ ಅಂತ ಮತ್ತೆ ಇಮಿಡಿಯೇಟ್ ಆಗಿ ಡ್ರೈ ಆಗಬೇಕಪ್ಪ ಅಂತಂದ್ರೆ ಇನ್ನೂ ಒಂದು ಕಳೆನಾಶಕ ಐತೆ ಪ್ಯಾರಾಕ್ವಾಟ್ ಅಂತ. ಅದು ಬಿತ್ತಿದ 2-3 ದಿವಸಕ್ಕೆ ಒಣಗೋಗ್ತದೆ. ಅಂದ್ರೆ ಕಾಂಟ್ಯಾಕ್ಟ್ ಕಳೆನಾಶಕ ಅದು. ಅದೇ ಅದೇ ಆ ಪ್ಯಾರಾಕ್ವಾಟ್ನ ಸಹ ಹೊಡಿಬಹುದು. ಅದನ್ನು ಅಷ್ಟೇ ನಾವು ಬಿತ್ತಿದ 20 ದಿವಸಗಳ ನಂತರ ಅದು ಸಿಂಪರಣೆ ತಗೊಂಡ 20 ದಿವಸಗಳ ನಂತರನೇ ನಾವು ಬಿತ್ತನೆ ತಗೋಬೇಕು. ಆಮೇಲೆ ಸರ್ ನಾವು ಹತ್ತಿ ಬೆಳೆದೇನೋ ರೈತರು ನಾವಲ್ಲ ಸರ್, ನಾವು ಬರೀ ಭತ್ತ ಬೆಳಿತೀವಿ ಸರ್. ನಮ್ಗೆ ಈಗ ಸಸಿ ಒಂದು ಜೂನ್ 15ರ ಮೇಲೆ ಒಂದು ಸಸಿ ಮಡಿ ಹಾಕ್ತೀವಿ ಸರ್. ನಮ್ಗೆ ಒಂದು ಬೀಜದ ಒಂದು ಕವಳೆ ಬೀಜದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ರಿ ಸರ್. ಗೌಡ್ರೆ ಮುಂದಿನ ಕಾರ್ಯಕ್ರಮ ಬನ್ನಿ, ಕಾರ್ಯಕ್ರಮ ಕೊಡೋಣ. ನಾಳೆ 25ಕ್ಕೆ ನಮ್ಮ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಬೀಜ ಮೇಳ ನಡೀತಾ ಇದೆ. ಅಲ್ಲಿ ನಿಮ್ಗೆ ಭತ್ತದ ಸುಧಾರಿತ ತಳಿಗಳಿದ್ದಾವೆ, ಮಾಹಿತಿ ಇದೆ, ಬೇಸಾಯ ಕ್ರಮಗಳಿದಾವೆ. ನೀವು ಬೀಜ ಮೇಳಕ್ಕೆ ಕಾರ್ಯಕ್ರಮಕ್ಕೆ ಬನ್ನಿ 25ಕ್ಕೆ. ಓಕೆ ಸರ್. ಕೃಷಿ ವಿಶ್ವವಿದ್ಯಾಲಯದಲ್ಲಿ ಬೀಜ ಘಟಕ ಇದೆ, ಆ ಒಂದು ಆವರಣದಲ್ಲಿ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ. ನೀವು 25ಕ್ಕೆ ಬಂದ್ರೆ ನಿಮಗೆ ಬೀಜದ ಲಭ್ಯತೆ ಆಗಿರ್ಬೋದು, ಬೀಜದ ಒಂದು ತಳಿಗಳಾಗಿರ್ಬೋದು, ರೇಟ್ ಆಗಿರ್ಬೋದು, ನೀವು ತಗೊಂಡು ಕೂಡ ಹೋಗ್ಬೋದು ರೇಟ್ ಕೊಟ್ಟು. ನೀವು 25ಕ್ಕೆ ಅಲ್ಲಿ ಕಾರ್ಯಕ್ರಮಕ್ಕೆ ಅಟೆಂಡ್ ಮಾಡಿ. ಧನ್ಯವಾದಗಳು ಹಂಗೌಡ್ರೆ. ಸರ್ ಹೇಳ್ತಾ ಇದ್ರಿ ಈ ಒಂದು ಕಳೆನಾಶಕ ಸಹಿಷ್ಣುತೆ ಬಿಟಿ ಹತ್ತಿಯನ್ನ ಇಲ್ಲಿ ವದಂತಿಗಳಾಗಿದ್ದಾವೆ ರೈತ ಬಾಂಧವರಿಗೆ. ವದಂತಿ ಅವು ಈಗ ಸದ್ಯಕ್ಕಂತರೂ ಅಪ್ರೂವ್ಡ್ ಇಲ್ಲ. ಇದು ಈ ತಂತ್ರಜ್ಞಾನ ರೈತರ ಸಂಬಂಧ ಅಪ್ರೂವಲ್ ಇಲ್ಲ. ಕ್ರಮೇಣವಾಗಿ ಐ ಥಿಂಕ್ ಇನ್ನೊಂದು 2-3 ವರ್ಷಕ್ಕೆ ಬರ್ಬೋದು ಅದು. ಬಟ್ ಒಂದು ಏನಾಗುತ್ತೆ, ನಮ್ಮ ರೈತರಿಗೆ ಈ ಭಾಗಕ್ಕೆ ಅದು ಬೇಕೋ ಏನು ಬೇಡೋ. ಯಾಕಂದ್ರೆ ನೀವೇನಾಗ್ಯದ ನಮ್ಮ ರೈತರು, ಈ ಸಣ್ಣ ಪುಟ್ಟ ರೈತರು 2-5 ಎಕರೆ 10 ಎಕರೆ ಇದ್ದವರು, ನೀವು ಇಂಟರ್ ಕಲ್ಟಿವೇಶನ್ ಮಾಡಿ ಹರಗಿಸ್ಕೊಂಡು ವೀಡ್ ಕಂಟ್ರೋಲ್ನಾಗದ. ಒಂದ್ಸಲ ಇಂಥ ತಂತ್ರಜ್ಞಾನ ಬಂತಂದ್ರೆ ಏನಾಗುತ್ತಂದ್ರೆ, ನೀವು ಸ್ಪ್ರೇ ಮಾಡಿದಾಗ ನೀವು ಭೂಮಿ ಕಂಟ್ಯಾಮಿನೇಟ್ ಆಗೋ ಚಾನ್ಸ್ ಇರ್ತದೆ, ನೀರಿನ ಬಾಡೀಸ್ ಕಂಟ್ಯಾಮಿನೇಟ್ ಆಗೋ ಚಾನ್ಸ್ ಇರ್ತದೆ. ಎನಿವೆ ಬರೋ ದಿನಗಳನ್ಯಾಗ ಇನ್ನ ಸಂಶೋಧನೆ ನಡೆದದ, ಅದ್ರ ಮ್ಯಾಗ ಇನ್ನೊಂದು 2-3 ವರ್ಷಕ್ಕೆ ಈ ತಂತ್ರಜ್ಞಾನ ಅವೈಲೇಬಲ್ ಇರ್ತದೆ. ರೈತ ಬಾಂಧವರು ಯಾವುದೇ ಹೇಳಿದ್ರು ಕೂಡ ನಂಬಬಾರ್ದು. ಸರ್ ಹಂಚನಾಳವ್ರು ಹೇಳಿ, ಈಗ ರೈತ ಬಾಂಧವರು ಬಿತ್ತಿರ್ತಾರೆ, ಇನ್ನೂ ಸಸಿಗಳು ಇನ್ನೂ ಸ್ವಲ್ಪ ಒಂದು ಗೇಣು ದೀಡ್ ಗೇಣು ಬಂದಿರ್ತದೆ, ಅವಾಗಲೇ ರೈತ ಬಾಂಧವರು ಸ್ಪ್ರೇ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಬೇಕಿಲ್ಲ ಯಾವಾಗ ಬೀಜಕ್ಕೆ ಯಾವಾಗ ಬೀಜೋಪಚಾರ ಮಾಡಿರ್ತಾರೆ ಅದು 30ರಿಂದ 35 ದಿವಸವರೆಗೆ ಕಂಟ್ರೋಲ್ ಕೊಡ್ತದೆ. ಯಾವ ರೈತರು 35-40 ದಿವಸವರೆಗೆ ಯಾವುದೂ ಬೇಕಾಗಿಲ್ಲ. 40 ದಿವಸದ ನಂತರ ನಾವು ಸಮಗ್ರ ಪೀಡೆ ನಿರ್ವಹಣೆಯಲ್ಲಿ ಮೊದಲು ಏನು ಹೇಳ್ತೀವಿ, ಮುಂದೆ ಒಂದು ಬೇವಿನ ಮೂಲದ ಕೀಟನಾಶಕನ ಸ್ಪ್ರೇ ಮಾಡಿ ನಂತರ ಈಗ ನಾನು ಮೊದಲು ಹೇಳಿದೆ 3-4 ಕೀಟನಾಶಕಗಳನ್ನ ಹೇಳಿದೆ. ಈ ರಸಯರ ಕೀಟಗಳಿಗೆ ಡೈನೋಟೆಫಿರಾನು, ಆಮೇಲೆ ಪ್ಲೋನಿಕಮಿ ಡೋಲಾಲ್ ಅಂತ ಹೇಳಿದೆ, ಆಮೇಲೆ ಡೈಫೆಂತಿರೋ ಅಂತ ಹೇಳಿದೆ. ಈ ಕೆಮಿಕಲ್ಗಳನ್ನ ಉಪಯೋಗಿಸಿದ್ರೆ ಅತ್ಯಂತ ಯಶಸ್ವಿಯಾಗಿ ಕಂಟ್ರೋಲ್ ಮಾಡ್ಬೋದು. ಇನ್ನು ಗುಲಾಬಿ ಕಾಯಿ ಕೊರಕಕ್ಕೆ ಬಂದರೆ ಎಲ್ಲ ರೈತರು ಕಂಪಲ್ಸರಿಯಾಗಿ ಈ ಮೋಹಕ ಬಲೆಗಳನ್ನು ಅಳವಡಿಸ್ಕೋಬೇಕು. 45 ದಿವಸಕ್ಕೆ ಎಕರೆಗೆ 2ರಂತೆ ಅವು ಹಾಕಿಕೊಳ್ಳೋದ್ರಿಂದ ಗುಲಾಬಿ ಕಾಯಿ ಕೊರಕನ್ನು ಮೊದಲಲ್ಲಿ ಬಂದದೋ ಇಲ್ಲವೋ ಅಂತ ಗೊತ್ತಾಗ್ತದೆ. ಇಲ್ಲಾಂದ್ರೆ ರೈತರಿಗೆ ಅದು ಬಂದಿದ್ದು ಗೊತ್ತೇ ಆಗೋದಿಲ್ಲ, ಅದಕ್ಕೆ ಅದನ್ನ ಅಳವಡಿಸ್ಕೊಂಡ್ರೆ. ಹಲೋ ನಮಸ್ಕಾರ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಹಲೋ, ಕರೆ ಕಟ್ಟಾಯ್ತು ಅಂತ ಅನ್ಸುತ್ತೆ, ಹೇಳಿ ಸರ್. ಹಲೋ ಹಲೋ, ಹೇಳಿ, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಿದ್ರಿ, ಬೇಗ ಹೇಳಿ, ಸಮಯ ಆಗ್ತಾ ಇದೆ. ತಮ್ಮ ಹೆಸರು? ಹಾಗಿದ್ರೆ ಗೌಡ್ರೆ ಹೇಳಿ, ಪ್ರಶ್ನೆ ಕೇಳಿ. ಫೇಲ್ ಆಗ್ಯಾವ ಹತ್ತಿ ಬೀಜ? ಫೇಲ್ ಆಗಿದ? ಅದು ತಳಿ ಮೇಲೆ ಹೇಳ್ತಾರೆ, ನಿಡುಗುಂದಿ ಸರ್ ಇದಾರೆ. ಹತ್ತಿ ಫೇಲ್ ಆಗ್ಯದಂದ್ರೆ ಎಷ್ಟು ಬಂತ್ರಿ ಇಳುವರಿ ನಿಮ್ಗೆ? ಗೌಡ್ರ ನೀವ್ ಎಷ್ಟ್ ಪ್ಯಾಕೆಟ್ ಹಾಕಿದ್ರಿ ಎಕರೆಕ್ಕೆ? ಒಂದೇ ಹಾಕಿರಿ, ಇಳುವರಿ ಕಡಿಮೆ. ಫೇಲ್ ಆಗ್ಯದ? ಯಾವ್ದು ಬೀಜದ ಬೀಜ ಯಾವ್ದು ಹೇಳ್ರಿ? ಜಾದು ಬಂದ ಜಾದೂನಾ? ಜಾದು ನೀವ್ ಈ ತರ ಆಗ್ಬಾರ್ದಲ್ಲ. ಎಷ್ಟು ಸ್ಪ್ರೇ ಎಷ್ಟು ಮಾಡಿರಿ ನೀವು? ಮೂರ್ನಾಲ್ಕು ಸಲ. ಅಲ್ಲ ಈಗ ಫೇಲ್ ಆಗ್ಯದ ಅಂದ್ರೆ ಏನಾಗ್ಯದ್ರಿ? ಅಂದ್ರೆ ಇಳುವರಿ ಬಂದಿಲ್ಲೋ ಅಥವಾ ಹುಳದಿಂದ ಫೇಲ್ ಆಗ್ಯದೋ ಅಥವಾ ಏನಾಗಿತ್ತು? ಕುಡ್ ಹೊಡೆದ ಅದೇ ಗುಲಾಬಿ ಕಾಯಿ ಕೊರಕ ನಾನು ಅದನ್ನ ಹೇಳ್ತಾ ಇದ್ದೆ. ಗುಲಾಬಿ ಕಾಯಿ ಕೊರಕ ಬಹಳಷ್ಟು